ಇನ್ನು ಮುಂದೆ ಕೇಳಿ ಬಾಳೆ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಅಡವಿ ಚಿಕ್ಕೇನಹಳ್ಳಿಯ ಪ್ರಗತಿ ಪರೀಕ್ಷಕ ಎಚ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಅಡವಿ ಚಿಕ್ಕೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಚ್ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಾಳೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ ಅವರು ಈ ಕೃಷಿ ಬದುಕು ಆಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಕೃಷಿ ಬದುಕು ಒಂದು 10-15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾಕೆ ಈ ಕೃಷಿ ಬದುಕಿ ಬರ್ಬೇಕು ಅನಿಸ್ತು? ಇಲ್ಲ, ನಮ್ಮ ಅಪ್ಪಾಜ ಇರೋದು ಪೂರ್ವದಿಂದ ಜಮೀನಿತ್ತು. ಜಮೀನಿರೋದ್ರಿಂದ ನಾವು ಮಾಡ್ತಿದ್ವಿ. ಮೊದಲು ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡು ಚಳ್ಳಕೆರೆಯಲ್ಲಿ ಇದ್ವಿ. ಚಳ್ಳಕೆರೆ ಇದ್ದಾಗ ಯಾಕೋ ಇದು ದಿನ ವ್ಯಾಪಾರ ಮಾಡೋದು ನಮ್ಗೆ ಅನ್ವಯಿಸೋದಿಲ್ಲ, ನಾವು ಕೃಷಿ ಬದುಕು ಮಾಡಿದ್ರೆ ಒಂದಲ್ಲೊಂದಿನ ಏನಾದ್ರೂ ಒಂದು ಸಾಧನೆ ಮಾಡಬಹುದು ಅಂತೇಳಿ ಇದಕ್ಕೆ ಕೃಷಿ ಬದುಕಿಗೆ ಬಂದಿ ಸರ್. ಈಗ ಸಾಕಷ್ಟು ಜನ ರೈತರು ಈ ಕೃಷಿ ಬದುಕೇನಂತ ಲಾಭದಾಯಕ ಅಲ್ಲಪ್ಪ, ಈ ತರ ನೀವು ಹೇಳ್ದಂಗೆ ಯಾವ್ದನ್ನ ವ್ಯವಹಾರ ಮಾಡ್ಬೇಕು, ವ್ಯಾಪಾರ ಮಾಡಿದ್ರೆ ನಾವು ಹೆಚ್ಚು ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಈ ಕೃಷಿಯಿಂದ ಹಿಂದೆ ಸರಿತಾರೆ. ಮೊದ್ಲು ನೀವೆಲ್ಲ ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ, ಯಾಕೆ ಹೂವಿನ ವ್ಯಾಪಾರ ಬಿಡ್ಬೇಕು ಅನ್ನಿಸ್ತು? ಸಾ ಹೂವಿನ ವ್ಯಾಪಾರನು ನಮ್ಮ ಮಟ್ಟಕ್ಕೆ ನಮಗೆ ದುಡಿಮೆಗೆ ಅದಕ್ಕೇನು ಇದಿರೋದಿಲ್ಲ. ತಿರ್ಗಾ ಕೃಷಿ ಬದುಕು ಎಲ್ಲರೂ ಇದನ್ನೇ ಅದನ್ನು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅಂತ ಮಾಡ್ಕೊಂತ ಹೋದ್ರೆ ಕೃಷಿ ಮಾಡೋರು ಯಾರು ಅಂತೇಳಿ ನಮ್ಗೊಂದು ಹಠ ಬಂತು. ಹಠ ಬಂದ ಮೇಲೆ ನಾವೊಂದು ಏನಾದ್ರು ಕೃಷಿಯಲ್ಲಿ ಸಾಧನೆ ಮಾಡಬೇಕು. ಸಾ 2 ಸತಿ ಮೊದಲು ನಾವು ಪಪ್ಪಾಯಿ ಹಾಕಿದ್ವಿ, ಪಪ್ಪಾಯಿಗೂ ಅಂತ ಇಳುವರಿ ತೆಗೆದ್ವಿ. ಈಗ ಮೊನ್ನೆ ಬಾಳೆ ಹಾಕಿದ್ವಿ, ಬಾಳೆಗೂ ಅಂತ ಇಳುವರಿ ಬಂದಿದೆ. ಕರೆಕ್ಟ್ ಆಗಿ ಕೃಷಿ ಇದ್ರ ಉತ್ಪಾದನೆಯಲ್ಲಿ ಕರೆಕ್ಟ್ ಆಗಿ ಜಮೀನಿಗಾಗಿ ನಾವು ಜಮೀನಿಗೆ ತಕ್ಕಂತೆ ಅದಕ್ಕೆ ಏನೇನು ಬೇಕಲ್ಲ ಫಲವತ್ತುಗಳು ಮಾಡಿ ನಾವೆಲ್ಲ ಇದು ಮಾಡಿದ್ರೆ ಕೃಷಿ ಬದುಕು ಏನು ಬೇಜಾರು ಅನ್ಸಲ್ಲ ಸರ್. ಈಗ ಮೊದಲು ಹೂವಿನ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರೆ ಈ ಕೃಷಿ ಬದುಕಿಗೆ ಬಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಹೂವಿನ ವ್ಯಾಪಾರ ಚೆನ್ನಾಗಿತ್ತಪ್ಪ ಅನ್ಸುತ್ತ? ಇಲ್ಲ ಸರ್, ಹೂವಿನ ಬದುಕು ಅವತ್ತಿನ ಅವತ್ತಿನ ಜೀವನಕ್ಕೆ ಅದು ಸರಿಯಾಗದು. ಇವತ್ತು ಮಕ್ಕಳಿಗೆ ನಾವು ಎಜುಕೇಶನ್, ನನ್ನ ಮಗಳು ಇಂಜಿನಿಯರ್ ಓದ್ತಿದ್ದಾಳೆ ಬೆಂಗಳೂರಲ್ಲಿ, ಏನಾದ್ರು ಒಂದು ದೊಡ್ಡದು ಸಾಧನೆ ಮಾಡ್ಬೇಕಂದಾಗ, ಈಗ ಮೊನ್ನೆ ನಾವು ಆಕ್ಚುಲಿ ಬಾಳೆ ಹಾಕಿದಾಗ ಇದು ನಾವು 9-7 ಇಟ್ಟಿದ್ವಿ, ಬರೇ 2,300 ಸೊಸೆ ಇಟ್ಟಿದ್ವಿ. ನಾವು ಅತಿ ಕಮ್ಮಿ ರೇಟ್ನಲ್ಲಿ ಕೊಟ್ಟಿದ್ದು 20 ರೂಪಾಯಿ ರೇಟ್ನಲ್ಲಿ 5,20,000 ಬಂದಿತ್ತು ಸರ್. ನಾವು ಖರ್ಚು ಮಾಡಿರೋದು ಮ್ಯಾಕ್ಸಿಮಮ್ ಅಂತಂದ್ರೆ ನಮ್ದೇ ಗೊಬ್ಬರ ಇತ್ತು, ನಾವು ಹೊಸ ಸಾಗಾಣಿಕೆ ಎಲ್ಲದ್ರಲ್ಲೇ ಇದೀವಿ, ನಮ್ದೇ ಗೊಬ್ಬರ ಇದ್ದಿರೋದ್ರಿಂದ ನಮ್ದೇ ತಾಕತ್ ಮಾಡಿ ನಮ್ದೇ ಸಾಲ ಹೊಡೆದು ಎಲ್ಲ ಮಾಡಿದ್ರಿಂದ 1.25 ಲಕ್ಷ ಖರ್ಚಾಯ್ತು ಸರ್. 2 ಲಕ್ಷದ ಒಳಗೆ ನಮಗೆ 3.20 ಲಾಭ ಬಂತು. 3.20 ಅಂದ್ರೆ ಯಾರು 3.20 ಆರು ತಿಂಗಳು ವರ್ಷದೊಳಗೆ ಯಾರು ಕೊಡಕ್ಕಾಗುತ್ತೆ ಸಾಧ್ಯತೆ ಅಮೌಂಟ್? ಯಾರು ಕೊಡಕ್ಕಾಗಲ್ಲ. ಇದರಿಂದ ನಮಗೆ ಕೃಷಿ ಬದುಕೆ ಚೆನ್ನಾಗೈದೆ ಅಂತ ಅನ್ನಿಸ್ತು. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದಾವೆ, ಮಾವು, ದಾಳಿಂಬೆ, ಸಪೋಟ, ಪಪ್ಪಾಯಿ, ಈ ತರ ಬೆಳೆಗಳಿದ್ದಾಗ ನೀವು ಬಾಳೆನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲ ಸರ್, ನಮ್ದು ಏನಾಗಿತ್ತು ಅಂತಂದ್ರೆ ಜನ ನಾವು ರೈತರು ಯಾಕೆ ಆತರ ಕೆಡ್ತಾ ಇದೀವಿ ಅಂತಂದ್ರೆ, ಈಗ ನಮ್ದು ಪಪ್ಪಾಯಿನೆಲ್ಲ ಚೆನ್ನಾಗಿದೆ, ಪಪ್ಪಾಯಿ 2 ಸತಿ ಆಗ್ತಾ ಆಲೆ ಒಂದು ಸ್ವಲ್ಪ ಯಾಕೆ ರೋಗ ಕಾಣಿಸ್ಕಂತು. ನಮ್ಗೆ ಇದಕ್ಕೆ ಭೂಮಿ ತಾಕತ್ಗೆ ಇದನ್ನ ಏನ್ ಬೆಳಿಬೋದು ಅಂತ ನಾವೇ ಒಂದು ತಾಕತ್ತು ನೋಡ್ಕೊಂಡ್ವಿ. ನಮ್ದು ಭೂಮಿ ಈಗ 3 ಎಕರೆ 13 ಗುಂಟೆಯಲ್ಲಿ ಇರೋದು ಹಂಟು ನೆಲ. ಹಂಟು ನೆಲ ಆಗಿರೋದ್ರಿಂದ ಆ ಭೂಮಿಗೆ ತಾಕತ್ವದ ಏನು ಬೆಳೆ ಮಾಡ್ಬೇಕು ಅಂತ ನಾವೇ ರೈತರಾದಾರ ನಾವೇ ಯೋಚನೆ ಮಾಡಿದ್ವಿ. ಸಾಹೇಬ್ರನ್ನು ಕಾಣಲಿಲ್ಲ, ಯಾರನ್ನು ಕಾಣಲಿಲ್ಲ, ಏನೂ ಮಾಡಲಿಲ್ಲ. ಈ ಭೂಮಿಗೆ ಹಂಟು ನೆಲಕ್ಕೆ ಏನಾಗ್ಬೋದು? ದಾಳಿಂಬೆ ಹಾಕಿದ್ರೆ ಫೇಲ್ ಆಗುತ್ತೆ, ಪಪ್ಪಾಯಿ ಹಾಕಿದ್ವಿ 2 ಸತಿ ಪರಗಲ್ಲ ಬಂತು, 1 ಸತಿ ಆಗಲಿ ಸ್ವಲ್ಪ ರೋಗ ಕಾಣಿಸ್ಕಂತು. ಈ ಬೆಳೆಗೆ ಹಂಟು ಏನು ಬೆಳ್ಬೋದು ಸರ್? ನಾವು ಬಾಳೆ ಸೊಸೆ ಹಾಕಿರೋದು 2 ಬೆಳೆ ಬೆಳೆದಿದ್ದೀವಿ. ಲಾಸ್ಟ್ 1 ಲಕ್ಷ ಬರೀ 5-6 ಕೆಜಿ ಬಂದಿದ್ವಿ, 45 ರೂಪಾಯಿಂದ 50 ರೂಪಾಯಿ ಕೊಟ್ಟಿದ್ವಿ, 4.85 ಫಸ್ಟ್ 5.20 ಎರಡು ಸೇರಿ 10 ಲಕ್ಷ ಆಗಿದೆ ಸರ್. ಇನ್ನೂ ಒಂದು ಬೆಳೆ ಇದ್ರು ನಮ್ದಾಗದು, ಇನ್ನ ಒಂದ್ ಬೆಳೆ ಆಗೋದು. ಏನಾಯ್ತು ಅಂದ್ರೆ ನಾ ಬೆಳೆ ತೆಗೆದು ಅವಪ್ಪ ಅಡಿಕೆ ಗಿಡ ಹಾಕ್ಬೇಕಾಯ್ತು, ಅದರಿಂದ ಆ ಕ್ರಾಪ್ ಎದ್ದಿದ್ವಿ. ನೆಲ ತಾಕತ್ತು ಮಾಡಿ ಹಾಕಿದ್ರೆ ಕಮ್ಮಿ ಅಂದ್ರೂ 2.5 ಸಾವಿರ ಸೊಸೆ ಹಾಕಿದ್ರೆ 10-15 ಲಕ್ಷ ಕಾಯಂ ಕಡಿಬಹುದು. 5 ಲಕ್ಷ ನಾವು ಖರ್ಚು ಮಾಡಿದ್ರು ರೈತರು ಇನ್ನ ಹತ್ರ ಅಂದ್ರೆ ಭೂಮಿ ತಾಕತ್ತಿರ್ಬೇಕು. ಅದು ಬಾಳೆಗೆ ಹೊಂದುತ್ತಾ, ಪಪ್ಪಾಯಿಗೆ ಹೊಂದುತ್ತಾ, ನೀರುಳಿಗೆ ಹೊಂದುತ್ತಾ? ನಾವು ರೈತರು ಎಲ್ಲಿ ಮುಗಿಸ್ತಾ ಇದೀವಿ ಅಂತಂದ್ರೆ, ಏನ್ ಬೆಳೆ ಜಜ್ಜಿರುತ್ತೆ, ಜಜ್ಜಿ ತಂಡೋಗ್ತಿವಿ ಬಾಳೆ ಹಾಕ್ತಿವಿ, ಬಾಳೆ ಹಾಕಿದಾಗ ಜಜ್ಜು ಅದೊಂದು ಬಾಳೆ ಬರಲ್ಲ, ಬೇರೆ ಕಣಕ್ಕೆ ಆಸ್ಪದ ಇರಲ್ಲ, ಏನಿರಲ್ಲ. ನೀರುಳ್ಳಿ ಹಾಕೋ ಜಾಗದಾಗ ಹೋಗ್ತಿವಿ ಪಪ್ಪಾಯಿ ಹಾಕ್ತಿವಿ. ಹಂಗಾಗಿ ಈ ತರ ಆಗಿ ನಾವು ರೈತರುಗಳು ಕೆಡ್ತಿರೋದು. ಕರೆಕ್ಟ್ ಆಗಿ ನಮ್ಮ ಇದಕ್ಕೆ ನಾವು ಮಾಡ್ಕೊಳ್ತಾ ಹೋದ್ರೆ ಯಾವತ್ತೂ ರೈತ ಹಿಂದುಳಿಯ ಮಾತೇ ಇಲ್ಲ. ಈಗ ಭೂಮಿ ಫಲವತ್ತತೆ ಮಾಡ್ಬೇಕು ಅಂತ ಹೇಳಿದ್ರೆ ಭೂಮಿನ ಯಾವ ರೀತಿ ಫಲವತ್ತತೆ ಮಾಡ್ತೀರ ಸಾ? ಭೂಮಿ ಫಲವತ್ತತೆ ನಾವ್ ಹೆಂಗ ಯಾವ ತರ ಮಾಡ್ತೀವಿ ಅಂತಂದ್ರೆ, ದನಿನ ಗೊಬ್ಬರ ಹಸಿಯೋದು ಅದು ಇದು ಎಲ್ಲ ಸೆತ್ತ ಅದು ಇದು ಎಲ್ಲ ಕಡ್ದಾಕ್ತಿವಿ 15-20 ದಿನ ಮುಂಚೆಲಿ. ತಿರ್ಗ ಅದ್ರ ಮೇಲೆಲ್ಲ ಮಣ್ಣು ಎಳಿತೀವಿ. ಮಣ್ಣು ಎಳೋದ್ರಿಂದ ಅದಷ್ಟು ಮಿಕ್ಸ್ ಆಗಿ ಗೊಬ್ಬರ ಆದಾಗ ನಮಗೆ ಲೆವೆಲ್ ಅನ್ನಿಸಿದಾಗ, ನಮಗೆ ಪರವಾಗಿಲ್ಲ ಅನ್ನಿಸಿದಾಗ, ಅನಿತ್ಯಾವ ಪಾವ ಇಲ್ಲದಲ್ಲಿ ಸಸಿ ನಾಟಿ ಮಾಡ್ತೀವಿ ಸರ್. ನಾವು ಸಸಿ ತರಿಸೋದು ಮೊದಲು ತಿರುಪತಿ ಕಡೆಯಿಂದ ತರಿಸ್ತಿದ್ವಿ ಬಾಳೆ ಸಸಿ ಯಾವಾಗಲಿ. ಈಗೇನಾಗಿದೆ, ನಾವು ಕಂದು ಏಸೋ ಜನ ರೈತರುಗಳು ನಾವ್ ಏನಾಗ್ತಾ ಇದೀವಿ ಅಂತಂದ್ರೆ, ಬಾಳೆ ಸಸಿನ ಯಾರೇ ರೈತರು ಹಾಕರು ಏನೇ ಹಾಕರು, ಬೆಂಗಳೂರಿಂದ 25 ರೂಪಾಯಿ ಸಸಿ ತಂದಾಕ್ರಿ, 12-15 ಕೆಜಿ ಇಳುವರಿ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳಲ್ಲ ಯಾರೋ ರೈತರು ನಮ್ಮ ಹತ್ರ ಇರ್ತವೆ ಸರ್, ಬರ್ತಾರೆ ಎಪ್ಕೊಂಡು ಹೋಗ್ತೀವಿ ಅಂತಾರೆ, ಎಪ್ಕೊಂಡು ಹೋಗಿ 1 ರೂಪಾಯಿ ಅಂತಾರೆ. ನಮ್ದ್ರಲ್ಲಿ ಆಲ್ರೆಡಿ 2 ಬೆಳೆ 3 ಬೆಳೆ ಆಗಿರುತ್ತೆ, ರೋಗ ಇರುತ್ತೆ. ರೋಗ ಇರೋದ್ರಿಂದನ ಆ ಬಾಳೆ ತೊಣಗೆ ಹಾಕ್ತಾರವ್ರು, ಇಳುವರಿ ಬರ್ಲಿಲ್ಲಪ್ಪ ಅಂತಾರೆ. ತಿರ ತಾಕತ್ತು ಮಾಡೋದಿಲ್ಲ. ಬಾಳಿಗೆ ಬಾಳ ತಾಕತ್ ಬೇಕು. ಬಾಳಿಗೆ ತಾಕತ್ ಬೇಕಿರೋದ್ರಿಂದನ ಆ ಬೆಳೆ ತಾಕತ್ ಬರ್ಲಿಲ್ಲ ಅಂತ ನಡೆಯಲ್ಲ. ತಿರ್ಗಾಮಲ್ಲಿ ರೈತರು ಕಂದ ಹಾಕ್ತಾರೆ. ಕಂದ ಹಾಕೋದ್ರಿಂದ ಭಾರಿ ಎಫೆಕ್ಟ್ಸ್ ನಮಗೆ ರೈತರು. ಹೆಂಗ್ ಎಫೆಕ್ಟ್ ಅಂತಂದ್ರೆ, ಅದು ಇವಾಗ 10 ಗಣಿ ಹೊಡಿತೈತೆ, ನೆಕ್ಸ್ಟ್ 100 ತಿಂಗಳು ಬಿಟ್ಟು 20 ಗಣಿ ಹೊಡಿತೈತೆ. ಸಾ ಬಾಳೆ ಹೆಂಗಲ್ಲ ನಾವು ಕೇಳಿರೋದು, ಬಾಳೆ ನಾವು ಕಟಿಂಗ್ ಮಾಡಿರೋದು ದೀಪಾವಳಿ ಸ್ಟಾರ್ಟ್ ಮಾಡಿದ್ವಿ, ದೀಪಾವಳಿ ಹಿಡಿದು ಆಕ್ಚುಲಿ 3 ತಿಂಗಳು ಪ್ಲಾಟ್ ಖಾಲಿ ಆಗಿದೆ. ಸೊಸಿ ಹಾಕಿರೋದ್ರಿಂದ ಯಾವ ಕಂದ ಹಾಕಿರೋ ಎಂತ ಕಂತ, ತಮಿಳ್ನಾಡು ಕಂದ ಹಾಕಿದ್ವಿ, ಎಲ್ಲ ಕಡೆ ನಮ್ಮ ರೈತರುಗಳು ಅರಿಯಬ್ಬೆ ಎಲ್ಲ ಕಡೆ ನಾವು ತಂದು ಸುತ್ತಮುತ್ತ ಎಲ್ಲ ಕಡೆ ನಮ್ಮ ಚಳಕೆರೆ ತಲಕೊಂಡು ತಮಿಳ್ನಾಡು ಕಂದು ಸಹಿತ ತಂದಾಗಿದ್ವಿ. ಈ ಕ್ರಾಪ್ ಬರಲ್ಲ. ನಾವು ಸೊಸಿಗೆ ಒಂದು 25 ರೂಪಾಯಿಗೆ ಒಂದ್ 2,500 ಸೊಸಿ ಸರ್, ನಾನು ಒಂದ್ 65,000 ಬಿಲ್ ಆಗಿತ್ತು ನಮ್ದು. ಸಬ್ಸಿಡಿ ನಮ್ಮ ಸಹಾಯಧನ ನಮ್ದು ತೋಟಗಾರಿಕೆ 30,000 ಕೊಡುತ್ತಲ್ಲ, ಆ 30,000 ಕೊಡೋದ್ರಿಂದ ನಾವು ಬಳಸ್ಕೊಂಡು ಕ್ಲೀನಾಗಿ ಅಚ್ಚುಕಟ್ಟು ಮಾಡಿದ್ರೆ ತೋಟಗಾರಿಕೆ ನೆಕ್ಸ್ಟ್ ಒಂದು ಅರ್ಧ ಕೊಟ್ಟಾಗ ನಿಮ್ಗೆ ಅರ್ಧ ಏನು ಹೆಲ್ಪ್ ಆಗಲ್ಲ. ಕಂದಿಗಾದ್ರೂ ಒಂದು 15,000 ಬೇಕೇ ಬೇಕು. 15,000 ಬೇಕಾದ್ರೆ ಇನ್ನೊಂದು 20-30,000 ಯೋಚನೆ ಮಾಡಿದ್ರೆ ಇದಾಗಲ್ಲ. ಮಾಡೋರು ಈಗ ರೈತರು ಚೆಕ್ತಿರಲ್ಲ, 1 ಎಕರೆ ಇದ್ದ 1.5 ಎಕರೆನೇ ಹಾಕ್ರಿ ಅವರು, 2 ಎಕರೆ ಅವ್ರ ಶಕ್ತಿ ಎಷ್ಟೇ ಅಕ್ಷೆ ಅದನ್ನೇ ಇಳುವರಿ ತೆಗಿಬೋದು. 4 ಎಕರೆ ತೆಗೆಯೋದು 4 ಎಕರೆ ಹಾಕಿ ನಿಮ್ಮದು ಹೇಳೋ ಅಭ್ಯಾವತ್ಕಿನ ಇದೇ ನಮ್ಮ ಸುತ್ತಮುತ್ತ ಕಾಪರಳ್ಳಿಯಲ್ಲಿ 1,200 ಸೊಸಿ ಹಾಕಿ, ನಮ್ಮ ಕಾಪರಳ್ಳಿ ನಮ್ಮ ಮಗ್ಳೂರ 4 ಕಿಲೋಮೀಟರ್ ಇದೆ, 1,200 ಸೊಸಿ ಹಾಕಿ 12-10 ಲಕ್ಷ ಬೆಳೆದಾರೆ. ನಾವು ಹೇಳ್ತಿರೋ ನಾನು 2-3 ಬೆಳೆಗೆ ನಮ್ಗಿನ 10 ಲಕ್ಷ, ನಮ್ಗಿನ್ನ ಇಳುವರಿ ಬೆಳೆಯರಿದ್ದಾರೆ. ಅವ್ರು ತಾಕತ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, 4-5 ತಿಂಗಳ ಮುಂಚೆಲೇನೇ ಸಾಲ ಹೊಡೆದು ಸರಬು ತಪ್ಪು ಎಲ್ಲ ಅಂತೇಳಿ ಸಾಕತ್ ಫಲವತ್ತ ಮಾಡ್ತಾರೆ. ಹಾಕದ 2,000 ಸೊಸಿ ಹಾಕ್ಲಿ, ಅಷ್ಟು ತಾಕತ್ ಮಾತಾಡ್ತಾರೆ. ಅಂದ್ರೆ ನಮ್ಮ ರೈತರು ಈ ಕಂದು ನಾಟಿ ಮಾಡೋದಕ್ಕಿಂತ ಸಸಿ ತಂದು ನಾಟಿ ಮಾಡಿದ್ರೆ ಹೆಚ್ಚು ಇಳುವರಿ ಪಡಿಬಹುದು, ಹೆಚ್ಚು ಲಾಭ ಪಡ್ಕೋಬಹುದು ಅಂತ ಹೇಳ್ತೀರ. ಸಾಕ್ ಕಂದು ನೀವ್ ಹೆಂಗೆ ಬಂದ್ರು, ಏನೇ ಹೆಚ್ಚು ಕಮ್ಮಿ ಆದ್ರು 8-9 ಕೆಜಿ ಸುಸ್ತ. ನಮ್ದು ಸೊಸಿ ನಾಟಿ ಮಾಡಿದ್ದಾರೆ, ಯಾರೇ ಆಗ್ಲಿ ಅವ್ರ ಭೂಮಿ ತಾಕತ್ ಮಾಡಿ ತಾಕತ್ ಮಾಡಿದ್ರೆ 13-16 ಕೆಜಿ ಸಾ, 13-16 ಕೆಜಿ ಅಂದ್ರೆ ನಾವು 40 ರೂಪಾಯಿ ಮ್ಯಾಕ್ಸಿಮಮ್ ಕೊಟ್ರು ಬಾಳೆಕಾಯಿ ಶ್ರಾವಣಕ್ಕೆ ಬರಬೇಕು, 40 ರೂಪಾಯಿ ಕೊಟ್ರು 5 ಕೆಜಿಗೆ 5,200 ರೂಪಾಯಿ. ಆ ಖರ್ಚಿಂದಷ್ಟು ನಾವು ಹಾಕಿರೋದಷ್ಟು ಕ್ರಾಪ್ ಬರುತ್ತೆ ಸಾ, 2 ಲಕ್ಷ ರೂಪಾಯಿ ನಾವು ಏನು ಖರ್ಚು ಮಾಡ್ತೀವೋ ಅಷ್ಟು ಕ್ರಾಪ್ ಅಂತ ಆ ದುಡ್ಡು ವಾಪಸ್ ಬರುತ್ತೆ. ತಿರು ನಾವು 7-8 ಲಕ್ಷ ಅಂತಂದ್ರೆ ಮ್ಯಾಗ್ಳದ 10 ಕೆಜಿ ಮ್ಯಾಗ್ಳದೇ ಬಂದ್ಬಿಡುತ್ತೆ. 40 ರೂಪಾಯಿ ಅಂದ್ರೆ 5 ಕೆಜಿ 5×4 20 200 ರೂಪಾಯಿ ಬಂದ್ ಸಾ, 200 ರೂಪಾಯಿ ಅಂದ್ರೆ ಒಂದು ಸೊಸಿಗೆ 200 ರೂಪಾಯಿ ಖರ್ಚು ಅಂದ್ರೆ ನಾವು ಹಾಕಿರೋದು ಟೋಟಲಿ 4,000-5,000 ಸೊಸಿಗೆ ಅದು ಖರ್ಚೆ ಬಂದ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಎಲ್ಲ ಫ್ರೀ ಸಿಗ್ತವೆ, ಎಲ್ಲ ನಮ್ಮ ಯಾರು ಫ್ರೆಂಡ್ಸ್ ಕೊಡ್ತಾರೆ, ಏನಾದ್ರು ದುಡ್ಡು ಕಮ್ಮಿ ಆಗುತ್ತೆ, ಏನಾದ್ರು ಒಂದು ಕಾರಣ ಹೇಳ್ಕೊಂಡು ಸುಮ್ನೆ ದುಡ್ಡು ಇಲ್ಲಿದ್ಕೋ ಏನೋ ಅಂದ್ರೆ ಮಾಡಿದ ಶಕ್ತಿ ಎಲ್ಲರದ್ದು ಇರುತ್ತೆ. ಅವ್ರು 4 ಎಕರೆ ಹಾಕೋ ಬದಲು 2 ಎಕರೆ ಸಹ ಈ ಇಳುವರಿ ಅವ್ರು ಹಾಕಿ ನೋಡ್ಲಿ, ಯಾರೇ ಒಬ್ಬ ಪರ್ವತ ರೈತ ಆದರು ನಾನು ಹೇಳೋ ದಯವಿಟ್ಟು ರೈತರುಗಳು ನೀವು ಇದಾಗಿಲ್ಲ, ನಮಗಿನ್ನ ಯಾರು ದೊಡ್ಡರಿಲ್ಲ ರೈತರುಗಳು, ನಾವು ಸಾಧನೆಯಲ್ಲಿ ಸ್ವಲ್ಪ ಹಿಂದಿದ್ದೀವಿ. ಆದ್ದರಿಂದ ದಯವಿಟ್ಟು ರೈತರುಗಳು ಸ್ವಲ್ಪ ಯಾವ್ಯಾವ್ದು ನಮ್ಮ ಭೂಮಿಗೆ ಹೊಂದ್ಕೆಂಬಂತೆ ಏನ್ ಮಾಡುತ್ತೆ. ಪ್ರತಿ ವರ್ಷ ನೀರುಳ್ಳಿ ಹಾಕಿದ್ಕೆ ನೀರುಳ್ಳಿ ಹಾಕ್ಬೇಡ್ರಿ, ನೀರುಳ್ಳಿ ಬರೋದಿಲ್ಲ, ಆ ಬೇರು ಕಾಲು ರೋಗ ಎಲ್ಲ ಸುತ್ತಿರುತ್ತೆ. ಒಂದ್ಸತಿ ಬಾಳೆನ ಪಪ್ಪಾಯಿನ ಬೇರೆ ಬೇರೆ ಬೆಳೆಗಳು ಚೇಂಜ್ ಮಾಡ್ರಿ, ಚೇಂಜ್ ಮಾಡಿದ್ರಿಂದ ನಮ್ಮ ಬೆಳೆ ಇಳುವರಿ ಬರುತ್ತೆ, ಬೇಜಾರ್ ಅನ್ಸಲ್ಲ. ಅದರಿಂದ ನಾವೇನ್ ಮಾಡ್ತೀವಿ, ಮಾಡಿದ್ದೇ ಮಾಡ್ತೀವಿ. ಟೋಟಲ್ ಜಮೀನು 20 ಎಕರೆ ಇದೆ, 20 ಎಕರೆಯಲ್ಲಿ ನಾನು 9 ಎಕರೆ 10 ಎಕರೆ ನೀರಾವರಿ ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ ಸಾ. 1 ಎಕರೆ ಶೇಂಗಾ ಇದೆ, ಶೇಂಗಾ ನಾವು ಮಳೆ ಆಶಯದಿಂದ ನಾವು ಸ್ವಲ್ಪ ಕಷ್ಟ ಇದೆ, ಮಳೆ ಆಗ್ತಿಲ್ಲ ಏನಿಲ್ಲ, 1 ವರ್ಷ ಆದ್ರೆ 3 ವರ್ಷ ಆಗ್ತಿಲ್ಲ, ನೀರ್ ಕಮ್ಮಿ ಇಲ್ಲ, ಹತ್ತಿರ ನಾವು ನೀರಿಗೆ ಏನು ಅಂತ ಕೇಳುತ್ತ ಹಾಕಿದ್ವಿ ಸಾ. ಈಗ ಜಸ್ಟ್ ಒಂದು 2.5 ಎಕರೆ ಜಮೀನ್ ತಂದಿದ್ವಿ, ನಮ್ಮ ಮಗಳ ಹೆಸರು ಮಾಡಿಸಿದ್ವಿ ಜಮೀನು, ಆ ಜಮೀನಿಗೆ ಜಜ್ಜು ದಾಳಿಂಬ್ರೆ ಹಾಕ್ಬೇಕಂತ ಎಂದೂ ದಾಳಿಂಬ್ರಿಗೆ ಹೋಗಿಲ್ಲ ಸರ್. ಈಗ ದಾಳಿಂಬ್ರಿಗೆ ಹೋಗ್ಬೇಕು ಅಂತೇಳಿ ನಾವು ಪೂರಿತ ತಳುಕಿನವರು ಎಲ್ಲ ಕಡೆನೂ ವಿಚಾರಿಸಿ ನಾವು ದಾಳಿಂಬ್ರಿಗೆ ಹೋಗ್ಬೋದು, ಅದಕ್ಕೆ ಯಾವ ದಾಯ ಇಡಬೇಕು ಏನಂತೇಳಿ 2 ತಿಂಗಳ ತಟ್ಟಿ ವಿಚಾರಿಸ್ತಿದ್ದೀನಿ ಸರ್. ಈಗ ನೀವು ಆಗಿದ್ರೆ ಪುಟ್ ಬಾಳೆ ಬೆಳೆದಿದ್ರ? ಹ್ಞೂ ಸರ್, ಪುಟ್ ಬಾಳೆ ಬೆಳೆದಿದ್ದೀವಿ ನಾವು. ಈಗ ಕೆಲವು ರೈತರೆಲ್ಲ G9 ಬೇರೆ ಬೇರೆ ತಳಿಗಳು ಬೆಳೀತಾರೆ, ಈ ಪುಟ್ ಬೆಳೆ ಬೆಳೆಯೋದಕ್ಕೂ G9 ಬೆಳೆಯೋದಕ್ಕೂ ಏನ್ ವ್ಯತ್ಯಾಸ? ಏನೋ ಇದು ಚೆನ್ನಾಗಿ ರೇಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಬೆಳೀತಾರೆ ಸಾ. ಪುಟ್ ಬಾಳೆ ಹಾಕಿರೋದ್ರಿಂದ ರೈತರಿಗೆ ಯಾವತ್ತೇ ಆತು 20 ರೂಪಾಯಿ ಒಳಗೆ ಎಂದೂ ಬಂದಿಲ್ಲ. ಪಚ್ಚಬಾಳೆ ಹಾಕಿದ್ರೆ ಟೈಮ್ ಬಿದ್ರೆ 3 ರೂಪಾಯಿ ಕೆಜಿ ಕೇಳರ್ ಸಿಗಲ್ಲ ಸ. ಪಚ್ಚಬಾಳೆ ಇಳುವರಿ ಬರ್ಬೋದು, ಎಲ್ಲ ಬರ್ಬೋದು, ಎಲ್ಲ ಆಗ್ಬೋದು. ಪಚ್ಚಬಾಳೆ ಮ್ಯಾಕ್ಸಿಮಮ್ ಅಂದ್ರೆ ಇದು 20 ರೂಪಾಯಿ ರೇಟ್ ಅಂತೂ ಪುಟ್ಬಾಳೆ ಸಿಕ್ಕಿಸುತ್ತೆ. ತಿರ್ಗಾಮೇಲೆ ಪುಟ್ಬಾಳೆ ಅಮೌಂಟ್ ಅಷ್ಟು ಪಚ್ಚಬಾಳೆ ಮಾಡಕ್ ಆಗ ಸಾಧ್ಯತೆನಿಲ್ಲ. ಪಚ್ಚಬಾಳೆ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ, ನಾವ್ ಎಷ್ಟೇ ತಾಕತ್ ಮಾಡಿದ್ರು ಏನೇ ಮಾಡಿದ್ರು 25-30 ಕೆಜಿ ಅವರೇಜ್ ಬರುತ್ತೆ ಸುಸ್ತು. 30 ಕೆಜಿಗೆ ಅವ್ರ ತಾಣದ 6 ರೂಪಾಯಿ 8 ರೂಪಾಯಿ 6×3 = 18 ರೂಪಾಯಿ 180 ರೂಪಾಯಿ ಆಗುತ್ತೆ ಹೊರತು 200 ಪಳಗ ಬರುತ್ತೆ. ನಮ್ದು ಕೊನೆ ಬಂದಂಗ 500 ರೂಪಾಯಿ ಬರಕ್ ಸಾಧ್ಯತಿಲ್ಲ. ಆದ್ರೆ 100-60-70 ರೂಪಾಯಿ 100 ರೂಪಾಯಿ ಅಂತ ಅದಕ್ಕೂ ಖರ್ಚು ಇಕ್ಕಿರ್ತೀವಿ ನಾವು. ಇನ್ನು 100 ರೂಪಾಯಿ ಉಳಿತೈತೆ. ನಾವು ಹಾಕಿರೋದು 1,500-2,000 ಕೊಡ್ತೀವಿ, ಇವನ 100 ರೂಪಾಯಿ ಸಿಕ್ಕರೆ ಅಮೌಂಟ್ ಏನ್ ಬಹಳ ನಮಗೆ ಸಿಕ್ತಂಗಾಗಲ್ಲ. ಇದಾಗಿರೋದ್ರಿಂದ ಮ್ಯಾಕ್ಸಿಮಮ್ 25 ರೂಪಾಯಿ ರೇಟ್ ಪುಟ್ಬಾಳೆ ಜನ ಬಳಸೋದ್ರಿಂದ ಎಲ್ಲಾದು ಬೇಡಿಕೆ ಇರೋದ್ರಿಂದ ಪುಟ್ಬಾಳೆ ಒಳ್ಳೇದು ಸರ್. ಸರ್ ಪಚ್ಚಬಾಳೆ ಬೆಳಿಬಹುದು, ಪಚ್ಚಬಾಳೆ ಬೆಳಿಲೇಬೇಕು ನಾವು ರೈತರು ಆದ್ರೂ. ಅದಕ್ಕೆ ಎಲ್ಲ ಚೆನ್ನಾಗಿ ತಾಕತ್ ಇದ್ದಾರೆ, ಏನ್ ಮಾಡ್ಬೇಕಂದ್ರೆ ತಾಕತ್ ಮಾಡಿ ಮ್ಯಾಕ್ಸಿಮಮ್ 50 ಕೆಜಿ ಬರ್ಬೇಕು. 50 ಕೆಜಿ ಬಂದಲ್ಲಿ ರೈತನಿಗೆ ತೊಂದರೆ ಆಗೋದಿಲ್ಲ. ನಾವು ಏನೇ ತಕತ್ ಮಾಡಿದ್ರು ನಾವು ಒಂದು ನಮ್ಮ ಪುಟ್ಟಬಾಳೆಯಲ್ಲಿ ಹೋಗ್ತಾಯಿದ್ವಿ ಸರ್. ಯಾರೋ ನಿನ್ನಂತ ಫ್ರೆಂಡ್ಸ್ ನಾವು ಪಚ್ಚಬಾಳೆ ತಂದಿನ ಕಣದ ಹೋಗಿ ಹಾಕಿದ್ದೆ, ನನ್ನ ಮ್ಯಾಕ್ಸಿಮಮ್ 28-32 ಕೆಜಿ ಬರೋದಿಲ್ಲ. ಇದಕ್ಕೆ ತಕತ್ ಮಾಡಿದ್ದೆ ಅದಕ್ಕೆ ಮಾಡಿದ್ದೆ ಸೇಮ್ ಸಾಲಲ್ಲಿ ಹೋಗಿಗೆ ಹಾಕಿ ಹಾಕಿದ್ದೆ ನಾನು. ಹೋಗಿಗೆ ಹಾಕಿದ್ರು ಅವೇನು 35-40 ಕೆಜಿ ಬರಲಿಲ್ಲ ಸರ್. ನನ್ನ ಅನಿಸಿಕೆ ಇದು 25-32 ಸುಸ್ತಾಯ್ತು ಸರ್. ಒಂದು 200 ಸಸಿ ಹೋಗಿರೋದ್ರಿಂದ ಅದ್ರಲ್ಲಿ ನಾಟಿ ಮಾಡಿದ್ದೆ ನಾನು. ಅದು ನನಗೆ ಯಾಕೆ ಇಳುವರಿ ಅನಿಸ್ಲಿಲ್ಲ. ಈ ಬಾಳೆಗೆ ಅಂತರ ಎಷ್ಟು ಕೊಟ್ಟಿದ್ರಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಸರ್ ನಾವು 9 ಒಂದ್ ಕಡೆ ಮಾಡ್ತೀವಿ ಸರ್, 7 ಮಾಡ್ತೀವಿ, 6 ಮಾಡ್ತಾರೆ. ಆದ್ರೂ ಒಂದ್ ಸ್ವಲ್ಪ ಗಾಳಿ ಬೆಳಕು ಕಮ್ಮಿ ಇರುತ್ತೆ ಅಂತ ಸ್ವಲ್ಪ ಗಾಳಿ ಬೆಳಕಿದ್ದಂಗೆಲ್ಲ ಇಳುವರಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು 9-7 ಮಾಡ್ತೀವಿ ಸರ್. 9-7 ಅಂತರ ಕೊಟ್ರೆ ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಬಹುದು ಸರ್? 9-7 ಕೊಟ್ರೆ ಒಂದು 600-700 ಕೂತ್ಕೊಂತ ಸರ್. ಅವ್ರವ್ರ ಮೂಲೆ ಅದು ಇಲ್ದಂಗಿದ್ದು ಸುತ್ತ ಚೌಕಟ್ಟು ಚಾಟ್ರಿ ತಿರ್ಗಂಗಿದ್ರೆ ಕುಕ್ಕಂತ ಸರ್. ಒಂದು 3 ಎಕರೆಗೆ 2,100-200 ಕುಕ್ಕಂತ ಸರ್. ಇದಕ್ಕೆಲ್ಲ ನೀರ್ ನಿರ್ವಹಣೆ ಡ್ರಿಪ್ ಮಾಡಿದ್ರೆ ಆ ನೀರೇ ಕೊಡ್ತೀರಾ? ಇಲ್ಲ ಸರ್, ನಾವು ರೈತರುಗಳು ನೀರ್ ಐದವ್ ಅಂತ ಹೇಳಿಬಿಟ್ಟು ನಾವು ಬದದ ಮೇಲೆ ಕಡಿತೀವಿ. ಬದದ ಮೇಲೆ ಕಡ್ದಾಗ ಮಡಿ ಇದ್ದ ಮಡಿಗೆ ಸುಮ್ನೆ ಏಕೆ ಮೊದ್ಲು ಸೆಲಿಕೆ ಇಟ್ಕೊಂಡಂಗೆ ಕಡ್ದಂಗೆ ಕಡಿತೀವಿ? ಆ ಸೆಲಿಕೆ ಇಟ್ಕೊಂಡು ಕಡ್ದಂಗಲ್ಲ, ನಾವ್ ಹಿಂದ್ ಮಾಡ್ದಂಗಲ್ಲ ಕಡ್ದ್ರೆ ಈ ಇಳುವರಿ ಬರಲ್ಲ ಸಾ. ನಾವು ಗೊಬ್ಬರ ಒಂದಾಗ ಹಾಕಿರ್ತೀವಿ, ಅಲ್ಲೇ ನೀರ್ ಬೀಳ್ತಿರುತ್ತೆ. ದಿನದಿನಕ್ಕೂ ಆ ಬೇರುಗಳಿಗೆಲ್ಲ ಇಳ್ಕೊಂಡು ಬೇರು ಸಂಘರ್ಷಣೆ ಆಗಿ ಆ ಮೇಳ ಗೊನೆಗಳಿಗೂ ಏನಕ್ಕೆ ಆಗ್ಲಿ ರೋಗ ಬರೋದಿಲ್ಲ. ರೋಗ ಯಾಕೆ ಬರೋದಿಲ್ಲ ಅಂತಂದ್ರೆ ನಾವು ಅಷ್ಟು ವಂಶಿ ಮಾಡಿರ್ತೀವಿ. ಅದ್ ಯಾತ್ಕನ ಸುಮಾರು ಅದ್ ಬಂದ್ರು ಏನಾಗಲ್ಲ. ಬಾಳೆಗೆ ರೋಗ ಬರ್ಸ ಎಲೆ ಕೆಂಪಗ ರೋಗ ಅದು ಬರುತ್ತೆ. ನಾವು ಭೂಮಿ ಒಂದ್ ತಾಕತ್ ಮಾಡ್ಕೊಂಡು ಒಂದ್ ಸ್ವಲ್ಪ ಗೊನೆ ಹೊಡೆಯೋ ಸೈಮ್ನಲ್ಲಿ ಒಂದ್ಸತಿ ಬಾಳೆಗೆಲ್ಲ ಫುಲ್ಲು ಸ್ಪೇರ್ ಮಾಡಿ ರೋಗ ಇರೋದೇ ಇಲ್ಲ. ನಾವೇನ್ ಮಾಡ್ತೀವಿ ರೈತರು ಏನಿಲ್ಲ ಅಂತೇಳಿ ಸುಮ್ಮನೆ ಹೋಗ್ತೀವಿ. ಏನ್ ಇರ್ಬೇಡ ಸ, ಒಂದು ನೀರುಳ್ಳಿನೇ ಆಗ್ಲಿ ಏನಿಲ್ಲ ಅಂತೇಳಿ ಸುಮ್ಮನೆ ಹೋಗೋದು. 2 ತಿಂಗಳು ನಾವು ತುಂಬ ತಂದ್ರಕೊಂಡು ನುಸಿ ರೋಗಕ್ಕೆ ಅದಕ್ಕೂ ಔಷಧ ಅದನ್ನಾರು ಕೊಡೋದೇನಿಲ್ಲ. ಅದಕ್ಕೆ ಏನಿದೆ, ಏನ್ ತಂದು ಹೊಡಿಬಹುದು ಏನಂತೆ? ಅಗ್ರಿಕಲ್ ನಮ್ಮ ಮೇಲ್ಗಡೆ ಆಫೀಸ್ನಲ್ಲಿ ಸಿಗ್ತತೆ ನುಸಿಗೂ ಅದು ಇದೆಲ್ಲ ಬೇರೆಳದ ಔಷಧ. ಅದ್ರ ಜೊತೆಗೆ ಯಾವ್ದಾನ ಮಿಕ್ಸ್ 8 ದಿನಕ್ಕೆ ಹೊಡೆದ್ರೆ ಇಳುವರಿ ಬರುತ್ತೆ ಸಾ. ನಾವು ಬಾಳೆ ಬೆಳೆದಿದ್ದೀವಿ, ನೀರುಳ್ಳಿ ಬೆಳೆದಿದ್ದೀವಿ, ನೆಲ ಏನಾದ್ರು ಏರುಪೇರಾಗಿ ಮಡಿಕೆ ಪಡಿಕೆ ಹೊಡೆದಾಗ ಏನಾದ್ರೂ ಆಗಿ ಸತು ಕಮ್ಮಿಯಾಗಿ ಇಳುವರಿ ಕಮ್ಮಿ ಆಗಿರ್ಬೋದು. ನಮ್ಮ ಇದರಲ್ಲಿ ನಾವು ಕಮ್ಮಿ ಇಳುವರಿ ಬೆಳೆದಿಲ್ಲ. ಹಾಗಿದ್ರೆ ನೀವು ಬಾಳೆಗೆ ಡ್ರಿಪ್ ಮಾಡಿದ್ರ? ಬಾಳೆ ಡ್ರಿಪ್ ಮಾಡಿದ್ರಿ ಸರ್? ಡ್ರಿಪ್ಪೇ ಒಳ್ಳೆ ಸರ್. ಡ್ರಿಪ್ಪಿನಿದ್ದಲ್ಲೇ ಬೆಳೆಗಳು ಚೆನ್ನಾಗಿ ಬರೋದು. ಏಕ ಸೆಲ್ಗೆ ಕಡ್ದಾಗ ನೆಲ ಎಗಟೆ ಬರುತ್ತೆ, ಎಗಟೆ ಬಂದಾಗ ಬೀಡ್ ಬಂದಾಗ ಅದಕ್ಕೆ ಇಳುವರಿ ಕಮ್ಮಿ ಆಗುತ್ತೆ. ನೀರ್ ಏನಂದ್ರು ಮಳೆ ಬಂದ್ರೆ ತಂಪಾಗ ಸಹ ಅದು ಬೇರೆ, ಅದು ಪ್ರಕೃತಿ ನಿಯಮ, ಅದಕ್ಕೆ ನಾವೇನು ಮಾಡಕ್ಕಲ್ಲ. ಆದಷ್ಟು ನಾವು ಹನಿ ನೀರಾವರಿ ಮಾಡಿ ಇದು ಡ್ರಿಪ್ಪಿನೇ ಎಲ್ಲದೂ ಅವಕಾಶ ಮಾಡ್ಕೊಂಡ್ರೆ ಬಾಳೆ ಇಳುವರಿ ತೆಗಿಬಹುದು. ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಬಾಳೆಗೆ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ. ಏನೇನ್ ಗೊಬ್ಬರ ಕೊಡ್ತೀರಾ, ಎಷ್ಟು ದಿನದಲ್ಲಿ ಕೊಡ್ತೀರಾ? ಸಾ ನಾವು ಬಾಳೆಗೆ 3-4 ತಿಂಗಳಲ್ಲಿ ಒಂದ್ಸತಿ ಕೊಡ್ತೀವಿ. ನಾವು ಏನೇ ಆಗ್ಲಿ ಅಂಗಡಿಯರ ಹತ್ರ ಕೇಳ್ತೀವಿ. ಅಂಗಡಿಯರ್ ಹೇಳಿದಾಗ DAP ಪೊಟಾಶು ಅವೆಲ್ಲ ಕೊಡ್ರಿ ಅಂತೇಳಿ. ನೆಕ್ಸ್ಟ್ ಸಹ 6 ತಿಂಗಳು ಗೊನೆ ಹೊಡಿಬೇಕಾದಾಗ ಸುಮಾರು ಅಂದ್ರೆ ಒಂದು ಟ್ಯಾಕ್ಟ್ರಿ ನಾವ್ ಏನ್ ಗೊಬ್ಬರ ತುಂಬಿಕೊಂಡು ಹೋಗ್ತೀವೋ ದನಿವಿನ ಗೊಬ್ಬರನ, ಅಷ್ಟು ಸಹ ಎಲ್ಲಾ ಮಿಕ್ಸು ಬೇವಿನಿಂಡಿ ಪೊಟಾಶು ತಿರ್ಗಾ ಅಲ್ಯೂಮ್ ಮಿಕ್ಸಿಂಗ್ ಎಲ್ಲದು ಪ್ರತಿ ಒಂದು ಅವ್ರು ನಮ್ಮ ಅಂಗಡಿಯರ್ ಏನೇನ್ ಬರ್ಕೊಡ್ತಾರೋ ಅವೆಲ್ಲ ಮೇಂಟೆನೆನ್ಸ್ ಮಾಡಿ ಒಂದು ಸಾಕ್ತೀವಿ ಸರ್. ಸೇಮ್ ಅಂತಾರೆ ಆ ಕಡೆ 1/2 ಕೆಜಿ ಈ ಕಡೆ 1/2 ಕೆಜಿ ಹಾಕ್ತಿವಿ. ಬೇಡ ಶಕ್ತಿ ಇಲ್ಲ ಅಂತಂದ್ರೆ ಅವಸದ್ದಿ ಕಮೌಂಟಿಂದ ಏನಾದ್ರು ತೊಂದರೆ ಇದ್ರೆ ಅವಾಗ 2 ಕಡೆ ಸೇರಿ 1/2 ಕೆಜಿ ಹಾಕಿ ನೆಕ್ಸ್ಟ್ ಇನ್ನೊಂದ್ಸತಿ ಒಂದ್ 2 ತಿಂಗಳು ಬಿಟ್ಟು ಅವಾಗ 2 ಕಡೆಗೂ ಆಗ್ತದೆ ಸರ್. 1/2 ಕೆಜಿ ಅಂತೂ ಹಾಕಿ ಹಾಕ್ತಿವಿ. ಒಟ್ಟು ಬೆಳೆ ಕಟಾವಿ ಬರ್ಬೇಕಂದ್ರೆ ಎಷ್ಟು ತಿಂಗಳವರೆಗೆ ಆರೈಕೆ ಮಾಡ್ಬೇಕು ಸರ್? ಇದು ಬೆಳೆ ಕಟಾವಿ ಬರ್ಬೇಕಂತಂದ್ರೆ ಸರ್ ನಾವು ಕಂದ ಹಾಕಿದ್ರೆ ಕರೆಕ್ಟ್ ಆಗಿ ವರ್ಷದ ಮೇಲೆ 1 ತಿಂಗಳಾಗುತ್ತೆ, 13 ತಿಂಗಳಾಗುತ್ತೆ ಸರ್. ಯಾರು ಆಸಕ್ತಿ ಇರೋರು ಬೆಂಗಳೂರು ಸಸಿ ತರಿಸ್ಲಿ, 10 ತಿಂಗಳ ಕಟಿಂಗ್ ಆಗ್ತಾರ ಸ. 10 ತಿಂಗಳ ಅಂದ್ರೆ ನಮ್ಗೆ 5 ತಿಂಗಳು ಉಳಿತು. 5 ತಿಂಗಳು ಉಳಿದಿಂದ ನಾ ಬೆಳೆ ಕಟಾವು 10 ತಿಂಗಳಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆ ಲೆಕ್ಕಾಚಾರ ವರ್ಷಕ್ಕೆ ಕ್ರಾಪ್ ಮುಗುತ್ತೆ. ಬೇಡ 13 ತಿಂಗಳಿಗೆ ಏನು ಕ್ರಾಪ್ ಅಂದ್ರಲ್ಲಿ ಒಂದ್ ಗೊನೆ ಇರಲ್ಲ. ಏನ ಬದಿನ ಮಗ್ಲಾಗು ಅಲ್ಲೊಂದಲ್ಲೊಂದು ಒಂದ್ 10-20-30 ಗೊನೆ ಉಳಿಬಹುದು. 3 ತಿಂಗಳಲ್ಲಿ ಕಟಾವ್ ಇರಲ್ಲ ಸರ್ ವರ್ಷದ ಮೇಲೆ. ಇವು ನಾವು ಕಂದ ಯಾಕ್ರೆ ನಾವು ರೈತರುಗಳಿಗೆ ಹೇಳ್ತಿರೋದಂದ್ರೆ ಸಸಿ ನಾಟಿ ಮಾಡ್ರಿ, ಸಸಿ ಮಾಡಿ. ಈಗ ಕಂಪ್ಯೂಟರ್ ಬೆಳೆದೈತೆ, ಅದು ಬೆಳೆದೈತೆ, ಇದು ಬೆಳೆದೈತೆ ಅಂತ ನಾವು ಹೇಳ್ತೀವಿ, ಬರೀ ಬೇರೆ ಮಾತಾಡ್ತೀವಿ ಅಲ್ಲೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು. ಈಗ ನಾವು ಹಿಂದೆ ರೈತರು ಮಾಡ್ದಂಗೆ ನಾವು ಮಾಡೋದು ಬೇಡ. ಈಗ ಇದಾಗಿದೆ, ಅವರು ಔಷಧದಲ್ಲಿ ಎದ್ದಿ ಸಸಿ ಬಾಳೆ ಸಸಿ ಇದು ಮಾಡಿ ಕ್ಲೀನ ಮಾಡಿ ಅವರು ಮಾಡಿ 25 ರೂಪಾಯಿ ಸಸಿ ತಂತಾರೆ. ಅವರು ಬಿಸ್ನೆಸ್ ಹಾಕೊಂತಾರೆ ಸುಮ್ನೆ. ಪಾಪ ಬೇಕಾ ಬಿಟ್ಟು ಮಾಡಕ್ ಬರೋದಿಲ್ಲ ನಮಗೆ, ರೈತರುಗಳಿಗೆ ಕೊಡಕ್ ಬರೋದಿಲ್ಲ. ನಾವ್ ಒಂದ್ ಕೇಸ್ ಹಾಕಿದ್ರೆ ಅವ್ರ ಕೋರ್ಟ್ನಲ್ಲಿ ಬಂದು ಅದಕ್ಕೆ ತಲೆ ಬಾಗಬೇಕಾಗತ್ತೆ. ಅದರಿಂದ ನಾವು ಸಸಿ 25 ರೂಪಾಯಿ ನಾಟಿ ಮಾಡೋದ್ರಿಂದ ಅಷ್ಟೇ ಶ್ರಮದಿಂದ ಮಾಡ್ಕೊಂಡಿರ್ತಾರೆ. ತಿರ್ಗಾ ಸಹ ನಾವು ಸಸಿ ತಂದೆಟ್ಟಿ ಇಡಬಾರ್ದು. ರೈತರು ನಾವು ಸಸಿ ತಂದೆಟ್ಟಿಗೆ ಮಾಡ್ತೀವಿ, ಅಲ್ಲಿ ತಂದೆಟ್ಟಿಗೆ ಅವ್ರು ಹೇಳ್ತಾರೆ ಇಡಬಾಡ್ರಿ ಅಂತೇಳಿ, ನಮ್ಗೆ ಅರ್ಜೆಂಟ್ ಇರುತ್ತೆ, ನಾವ್ ಇಟ್ಬಿಡ್ತೀವಿ. ಸಸಿನ ನಮ್ಮ ವಾತಾವರಣಕ್ಕೆ 30-40 ದಿನ ಇಟ್ಕೊಂಡ್ಬೇಕು. ಬೇಡ ಮ್ಯಾಕ್ಸಿಮಮ್ ನಾವು 10 ದಿನ 15 ದಿನ ಆದ್ರೂ ಮ್ಯಾಕ್ಸಿಮಮ್ ನಮ್ಮ ವಾತಾವರಣಕ್ಕೆ ಇಟ್ಕೋಬೇಕು. ಅವ್ರೆಲ್ಲ ಒಂದ್ ಮನೆಗೆ ಒಂದ್ ಫ್ಯಾಕ್ಟ್ರಿ ಎಲ್ಲೋ ಏನೋ ಒಂದ್ ಮಾಡಿರ್ತಾರೆ, ಅವ್ರು ಹೇಳ್ತಾರೆ ನೀವು ರೈತರು ಒಂದ್ 20 ದಿನ ಇಟ್ಕೊಂಡು ಒಂದ್ ತಿಂಗಳು ಇಟ್ಕೊಂಡು ಮಾಡ್ಕೊಳ್ರಿ, ಬಹಳ ಕ್ರಾಪ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಸಾ ನಮ್ಗೆ ರೈಮ್ ಕೊಟ್ಟಿದ್ರು, ಕಾಮಾಕ್ಷಿ ಪಾಳೆ ಯಾವ್ದೋ ಬೆಂಗಳೂರಲ್ಲಿ ಕೊಟ್ಟಿದ್ರು, ಅಡ್ರೆಸ್ ಈಗೂ ಫೋನ್ ನಂಬರ್ ಎಲ್ಲ ಇದೆ. ಆದ್ರೆ ಇರೋದಿಂದ ಅವ್ರು ಹಂಗೆ ಹೇಳಿದ್ರು, ನಾವ್ ಹಂಗೆ ಹೇಳಿದಂಗೆ ಅವ್ರ 41 ದಿನ ಇಟ್ಕೊಳ್ರಿ ಅಂತ ಹೇಳಿದ್ರು. ಸರ್ ನಾವ್ ಒಂದ್ 30-35 ದಿನ ಇಟ್ಕೊಂಡಿದ್ವಿ, ಇಟ್ಕೊಂಡು ನಾಟಿ ಮಾಡಿದ್ವಿ, ನಮ್ಮ ವಾತಾವರಣ ಸೆಟ್ ಆಗಿ ಒಳ್ಳೆ ಇಳುವರಿ ಸರ್. ಈ ಬಾಳೆ ಯಾವ ಸಮಯದಲ್ಲಿ ನಮ್ಗೆ ಕಟಾವಿಗೆ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ? ಸರ್ ನಾವು ಯಾವಾಗ್ಲೇ ಬಾಳೆ ಹಾಕರು ಏನೇ ಆಗ್ಲಿ ಆ ಷಡ್ಕೆ ಸ್ಟಾರ್ಟ್ ಆಗ್ಬೇಕು ಸಾ ಕೊನೆ ಆಷಾಢಕ್ಕೆ ಸ್ಟಾರ್ಟ್ ಆದ್ರೆ ಮಾತ್ರಕ್ಕೆ ನಮ್ಗೆ ಬಾಳೆ ಸಾ ಈಗ ಆಷಾಢದಾಗ ಸ್ಟಾರ್ಟ್ ಆತಂದ್ರೆ ಮ್ಯಾಕ್ಸಿಮಮ್ ಅತಿ ಕಮ್ಮಿ ಅಂದ್ರೂ 40-45 ಇರುತ್ತೆ. ಶ್ರಾವಣ ಬಂತಂದ್ರೆ 55-60-70 ಹೋಗು ಸರ್ ರೇಟ್ ಇಲ್ಲಂದ್ರೆ ಮ್ಯಾಕ್ಸಿಮಮ್ 40-60 ಒಳಗಂತೂ ಬಡದಾಡ್ತಿರುತ್ತೆ. ಒಳ್ಳೆ ದುಡ್ಡು ಬರುತ್ತೆ. ಅಕಸ್ಮಾತ್ ನಾವೇನಾದ್ರೂ ಲೇಟ್ ಆಗಿದ್ರೆ ರೈತರುಗಳು ಹಾಕಿದ್ರೆ ಅಮೌಂಟ್ ಅರ್ಧಕ್ಕರ್ಧ ಕಮ್ಮಿಗೆ. ದೀಪಾವಳಿ ಆಗ್ತಲ್ಲ ಸಾ 30-25 ಈ ದೀಪಾವಳಿ ಆಗ್ತಲ್ಲ ನವೆಂಬರ್ ಒಂದು ರೇಟು ಡಿಸೆಂಬರ್ಗಿನ್ನ ಕಮ್ಮಿ ರೇಟು ಜನವರಿಗಿನ್ನ ಕಮ್ಮಿ ರೇಟ್ ಫೋರ್ತ್ ಸಹ 15-18 ರೂಪಾಯಿವರೆಗೂ ಬಂದ್ಬಿಡುತ್ತೆ. ನಾವು ರೈತರುಗಳು ಏನೇ ಮಾಡಂಗಿದ್ರು ಒಬ್ಬರನ್ನಲ್ಲ ಒಬ್ಬರನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ಆಷಾಢಕ್ಕೆ ಬಂದ್ರೆ ಸರಿ. ಇನ್ನ ಶ್ರಾವಣಕ್ಕೆ ಬರ್ಬೇಕು ಅಂತ ಆಗ್ತಾರೆ ರೈತರು. ನಾನು ಹೇಳ್ತಿದ್ದೀನಿ ಶ್ರಾವಣಕ್ಕೆ ಬರೋದಲ್ಲ, ಅಷ್ಟು ಕೊನೆ ಬರೋದಿಲ್ಲ. ಆದಷ್ಟು ನೀವು ಇನ್ನ ಒಂದು ತಿಂಗಳು ಮುಂದಾಗ ಬರಲಿ. ಮುಂದಾಗ ಬಂದ್ರೆ 50-100 ಗೊನೆ ಬರ್ಬೋದು. ನಾವೇನ್ ಮಾಡ್ತೀವಿ ಶ್ರಾವಣಕ್ಕೆ ಬರ್ಬೋದು, ಶ್ರಾವಣ ಪೂರೈಸಿ ಬರ್ತವೆ. ಅಷ್ಟೊತ್ತಿ ಬಂದಾಗ ಇನ್ನ ರೇಟ್ ಏನಾಗುತ್ತೆ ದತ್ತಾತ್ರಿ ಬೇಡ ನಮಗೆ ಹಬ್ಬಗಳು ಪೂರೈಸ್ತವೆ ಗಣೇಶ ಅವೆಲ್ಲ ಪೂರೈಸಿದ ಮೇಲೆ ರೇಟ್ ಅರ್ಧಕ್ಕರ್ಧ ಡಿಫ್ರೆನ್ಸ್ ಆಗುತ್ತೆ. 10 ಲಕ್ಷ ಬರೋ ಅಮೌಂಟ್ ಬರೀ 4-5 ಲಕ್ಷ ಬರುತ್ತೆ. 5 ಲಕ್ಷ ನಾವು ರೈತರು ಕಳ್ಕೊಂತಿದೀವಿ. ಈಗ ಈ ವರ್ಷ ಶ್ರಾವಣ ತಿಂಗಳಲ್ಲಿ ಈಗೆಲ್ಲ ಏನ್ ರೇಟ್ ನಡೀತಾ ಇದೆ ಈಗ ಸರ್? ಈ ತಡಿ ಶ್ರಾವಣ ತಿಂಗಳಲ್ಲಿ ಈ ಸತಿ ಬಾಳೆ ಎಂದೂ ಕಮ್ಮಿ ಆಗಿರ್ಲ. ಈ ನಮ್ಮ ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಕೊರೋನಾ ಅಂತ ಬಂದಿರೋದ್ರಿಂದನ ಕಾರಣದಿಂದನ 30-35-40 ರೂಪಾಯಿ ನಡೀತದೆ ಸರ್. ಈ ಸತಿ ಶ್ರಾವಣದಲ್ಲಿ ಇರಬೇಕಾಗಿದ್ದು 60-70 ರೇಟ್ ಇರಬೇಕಾಗಿ ಸರ್. ಹೋದ ಸತಿ ಸರ್ ನಮ್ಮ ಗೊನೆಗಳು 5-4 ಕೆಜಿ ಸರ್ 48 ರೂಪಾಯಿ. ಇಲ್ಲಿಗೆ ನಮ್ಮ ಲೋಕಲ್ಲಾರಿ ಕಡಿದ್ರು ಸರ್, ಅಲ್ಲಿ ಚಳ್ಳಕೆರೆಯವರು ಇರೋರು ಲೋಕಲ್ ₹48 ಕಡಿದ್ರು. ನಮ್ಮ ಗೊನೆಗಳು ಹೋದ ಸತಿ ಇದ್ದಿದ್ದು 11-15 ಕೆಜಿ ಇದ್ದಿದ್ದು ಈ ಸತಿ 5-6 ಕೆಜಿ ಒಳಗೆ. ಎರಡನೇ ಕ್ರಾಪ್ ಸರ್. ನಾವು ತಿರುಗಿ ಕಂದು ಒಂದೊಂದು ಬಿಟ್ಟಿದ್ವಿ, ದಸರಾಗ ಬಿಟ್ಟಿದ್ವಿ ನಾವು 10ನೇ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದೊಂದು ಕಂದು ಬಿಟ್ಟಿದ್ವಿ. ಆ ಕಂದಲ್ಲೇ ದುಡ್ಡು ಮಾಡಿದ್ವಿ ನಾವು. ಒಂದೇ ಸತಿ ಬಿಟ್ಕೊಂಡು ಬೆಳೆ ಕ್ರಾಪ್ ಚೆನ್ನಾಗಿ ನೋಡ್ಕೊಂಡು ನಾವು ಅಲ್ಲಿಗೆ ಇನ್ನೊಂದು ಬೆಳೆ ಮಾಡ್ಕೋಬೋದಾಯ್ತು. ಆ ಕಂದು ನಾವು ದಸರಾ ಬಿಟ್ಟಿರೋದ್ರ ಅದು 8ನೇ ದಿನಕ್ಕೆ ನಮಗೆ ಬೆಳೆ ಕೊಟ್ಟಿದೆ. ಈ ವರ್ಷ ಈ ಕೊರೋನಾ ಬಂದ್ರಿಂದ ರೇಟ್ ಕಡಿಮೆ ಆಯ್ತು ಅಂತ ಅಂದ್ರೆ ಶ್ರಾವಣ ತಿಂಗಳಲ್ಲಿ ಏನ್ ಕಾರಣ ಅನ್ಸುತ್ತೆ ಸಾ? ಈ ತಡಿ ಕೊರೋನಾ ಅಂತಂದ್ರೆ ಈಗ ನಮ್ಮೂರಿಗೆ ಚಳ್ಳಕೆರೆಗೆ ಬಂದಿರೋದಲ್ಲ, ಚಿತ್ರದುರ್ಗ ಬಂದಿರೋದಲ್ಲ, ಬೆಂಗಳೂರಿಗೆ ಬಂದಿರೋದಲ್ಲ, ಇಡೀ ಪ್ರಪಂಚಕ್ಕೆ ಬಂದಿದೆ. ಪ್ರಪಂಚಕ್ಕೆ ಬಂದಿರೋದ್ರಿಂದ ಒಂದು ಮದುವೆ ಸಮಾರಂಭಗಳಿಗೆ 1000+ ಜನ ಕಲಿತಿದ್ರು. 1000+ ಜನಕ್ಕೆ ಊಟಕ್ಕೆ ಬಾಳೆಹಣ್ಣು ಪ್ರತಿಯೊಂದು ಎಲ್ಲ ಎಲೆ ನಮ್ಮ ಬಾಳೆದೆಲೆಗಳು ನಾವೇ ರೈತರುಗಳು ಬಾಳೆದೆಲೆಗಳೆಲ್ಲ ಊಟಕ್ಕೆಲ್ಲ ಕೊಡ್ತೇವೆ ನಾವೇ ರೈತರುಗಳು. ಈಗ ಆಡಂಬರ ಇಲ್ಲ ಸಾ, ಆಡಂಬರ ಇಲ್ಲದಿಂದ ಕಾರಣಕ್ಕಾಗಿ ಈಗ ಸಾಧಾರಣವಾಗಿ ಸಿಂಪಲ್ ಆಗಿ ಮದುವೆ ಆಗೋದ್ರಿಂದ ನಮ್ಮ ಬೇಡಿಕೆ ಕಮ್ಮಿ ಆಗಿದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬೇಡಿಕೆ ಕಮ್ಮಿ ಆಗ್ತಿರ್ಲಿಲ್ಲ. ಈಗ ಆಡಂಬರನೇ ಇಲ್ಲ ಸಾ, ಸಾಮಾನ್ಯ ಈಗ 5-6 ತಿಂಗಳಾಯ್ತು. ಆಡಂಬರ ಇದ್ದಿದ್ರೆ ನಮಗೆ ಮಾಮೂಲು ರೈತಾಗಿ ಏನು ಅಮೌಂಟ್ ಸಿಗಬೇಕಾಯ್ತು ಸಿಗತ್ತ ಸಾ? ಈ ಬಾಳೆ ಬೆಳೆದಂತ ರೈತರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲಪ್ಪ, ತೋಟಕ್ಕೆ ಬಂದು ವ್ಯಾಪಾರಸ್ಥರು ಕೊಂಡ್ಕೊಂಡು ಹೋಗ್ತಾರೆ ಅಂತಾರೆ, ಹಂಗಾಗ್ಬಿಟ್ಟು ನಿಮ್ಗೆಲ್ಲ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರ ಸಾ? ನಮ್ಗೆ ನಾವೆಲ್ಲದೂ ಲಿಂಕ್ ಇಕ್ಕೊಂಡಿದೀವಿ, ಎಲ್ಲ ಕಡೆ ನಾವು ಫೋನ್ ಮಾಡ್ತಿರ್ತೀವಿ. ಸರ್ ಯಾರು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಡ್ತಾರ ಒನ್ ಟನ್ನಿಗೆ, ನಾವು ಯಾರಿಗೆ 3,000-4,000 ಬರುತ್ತೆ ಅಮೌಂಟ್, 5,000 ಜಾಸ್ತಿ ಅಂತೀವ ಕೊಡ್ತೀವಿ ಸಾ? ನಮ್ದು ಕಟಿಂಗು ಬೆಂಗಳೂರಲ್ಲಿ ಮಾಡಿದ್ದಾರೆ, ತುಮಕೂರಲ್ಲಿ ಮಾಡಿದ್ದಾರೆ, ಹಿರೂರಲ್ಲಿ ಮಾಡಿದ್ದಾರೆ, ಚಳ್ಳಕೆರೆಯವ್ರು ಮಾಡಿದ್ದಾರೆ ಸಾ. ಚಳ್ಳಕೆರೆಯವರು ಗೊನೆ ಸಾ ನಾವು ಹೇಳ್ತೀವಿ, ಕಂದು ಹಾಕಿದ್ರೆ ಚಳ್ಳಕೆರೆಯವರು ಕಟಿಂಗು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅವ್ರಿಗೆ 1 ಟನ್ 2 ಟನ್ ಬೇಕಷ್ಟೇ. ನಮ್ಮ ಬೆಂಗಳೂರು ತುಮಕೂರಾದ್ರೆ ಒಂದು ಲಾರಿ ಇಲ್ಲೇ ಫುಲ್ ಆದರೂ 5-6 ಟನ್ ಕಟ್ಕೊಂಡು ಹೋಗ್ತಾರೆ. ಅವ್ರೇನು ಹೇಳ್ತಾರೆ, ನಾಳೆ ಕಡಿತೀವಿ ನಾಡದ್ದು ಕಡಿತೀವಿ ಅಂತ ಹೇಳ್ತಾರೆ. ರೈತರಿಗೆ ನಮಗೆ ಲಾಸ್ ಆಗಿ ಬೀಟಿ ಆಗಿ ಬೀಟಿ ಅರ್ಧ ಗೊನೆ ವೇಸ್ಟ್ ಆಗ್ತವೆ. ಅದಕ್ಕಾಗಿ ನಾವು ರೈತರುಗಳು ಎಲ್ಲೆಲ್ಲಿ ನಮಗೆ ಅನುಕೂಲ ಬರುತ್ತೋ 8-10 ರೂಪಾಯಿ ನಾವು ನೋಡ್ದಂಗೆ ಕೊಟ್ಬಿಡ್ಬೇಕು ಸರ್. ನಮ್ಮನೆ ಈರುಳ್ಳಿ ಬೇಸಿಗೆಯಲ್ಲಿ 500 ಪ್ಯಾಕೆಟ್ ಬೆಳೆದಿದೆ. 500 ಪ್ಯಾಕೆಟ್ ಬೆಳೆದಿದ್ದನ್ನ ದಡ ದಡ ಎಕ್ಸ್ಪೋರ್ಟ್ ಕೊಡ್ತಾರೆ ಎಕ್ಸ್ಪೋರ್ಟ್ ಕೊಡ್ತಾರೆ ಅಂತ ನಮ್ಮೂರದ ರೈತರುಗಳು ಎಲ್ಲನ ಹಂಗೆ ಸ್ಟಾಕ್ ಇಟ್ಕೊಂಡ್ರು. ನಾನೇನ್ ಮಾಡ್ಬಿಟ್ಟೆ, ನಮ್ಮ ಸ್ನೇಹಿತರ ಯಾರ ಬಂದು ವ್ಯಾಪಾರಕ್ಕೆ ಕೇಳಿದ್ರು, ನಾವ್ ಏನು ಕೇಳಿ ನೋಡಪ್ಪ ಕ್ಯಾಶ್ ಕಟ್ಬೇಕು ಅಮೌಂಟ್ ನಾ ಕೊಡ್ತೀನಿ ನೀರುಳ್ಳಿ ಅಂತ. ಆಯ್ತಪ್ಪ ವ್ಯಾಪಾರ ಹೇಳಿದ್ರು ಸರ್. ಅವ್ರು ಕೇಳಿದ ರೇಟ್ಗೆ 1,000 ರೂಪಾಯಿ ಪ್ಯಾಕೆಟ್ ಕೊಟ್ಟೆ. 1,000 ರೂಪಾಯಿ ಕೊಟ್ಟಿದ್ರಿಂದ ನಾನು 500 ಪ್ಯಾಕೆಟ್ಗೆ 5 ಲಕ್ಷ ಬಂದ ಸರ್. ಕೆಲವರೆಲ್ಲ 1 ಲಕ್ಷ ತಾಣಕ್ಕಾಗಲಿಲ್ಲ ಸರ್. ಈಗ ನಾವು ರೈತರು ಏನಾಡ್ತೀವಿ, ಆಸೆ ಇರುತ್ತೆ ಬರುತ್ತೆ ನಮ್ಗೆ, ಬರೋದಿಲ್ಲ ಅಂತ ಅಮೌಂಟ್ ಹೇಳಲ್ಲ. ಎಷ್ಟಿವತ್ತಾಗುತ್ತೋ ಅಷ್ಟು ನಮ್ಮ ಮನೆ ಒಳಗೆ ತಾಂಡೋಗೋದು ನೋಡ್ಕೋಬೇಕು. ನಾವೇನ್ ಮಾಡ್ತೀವಿ, ಇವತ್ತೇ ಬೆಳೆದಿದೀವಿ 5,000 ರೂಪಾಯಿ ರೇಟು ಬರಬೇಕು, 2,000 ರೂಪಾಯಿ ಬರಬೇಕು ಅಂತೀವಿ, ಬರೋದಲ್ಲ. ಅವತ್ತಿನ ಬಜಾರ್ಗೆ ಏನಿರುತ್ತ? ನೀರುಳ್ಳಿ ಎಷ್ಟು ದಿನ ಇಟ್ಕೋಬಹುದು ಒಬ್ಬ ರೈತ? ನಾವು 15 ದಿನ 20 ದಿನ 1 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳು ಗಟ್ಟಲೆ ಇಟ್ಕೊಂತಾರೆ ಸರ್. ನೀರುಳ್ಳಿ ಎಷ್ಟು ಬರುತ್ತೆ ಏನು ಯಾರಿಗೆ ಗೊತ್ತಿರುತ್ತೆ? ಇದ್ರ ಸರ್ಕಾರಕ್ಕೆ ಯಾವ ಟೈಮ್ನಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ರೈತರು ಇಟ್ಕೊಂಡಿದ್ದೆ. ಈಗ 5 ಲಕ್ಷ ನಾವು ತಾಂಡಿದ್ದಂತೆ ಸರ್. ತಿಪ್ಪೇಶ್ ಯಾವಾಗ ನೋಡಿದ್ರು ಸುಮ್ಮನೆ ಕೊಟ್ಬಿಡ್ತಾನಲ್ಲ, ಅಡುವೆ ಚಿಕ್ಕಿನಲ್ಲಿ ತಿಪ್ಪೇಶ್ ಯಾವಾಗ ನೋಡಿದ್ರು ಮುಂದಾಗೆ ಕೊಟ್ಬಿಡ್ತಾನ ಸರ್. ನಾನು ಬೆಂಗಳೂರು ಮಕನೇ ನೋಡಿಲ್ಲ ಎಂದು ನಾನು ಎಂದೇ ನೀರುಳ್ಳಿ ಬೆಳೆದ್ರು ಸುಮಾರು 8-10 ವರ್ಷದಿಂದ ಬೆಳಿತಿದ್ದೀನಿ. ವಾತಾವರಣಕ್ಕೆ ಇದೇ ನಾನು ಬಾಳೆಯಲ್ಲಿ ಫಸ್ಟ್ ನೀರುಳ್ಳಿ ಸಹ ಬೆಳಿತಿದ್ದು. ಮಳೆ ಕಮ್ಮಿ ಆಗಿತ್ತು ಅವಾಗ ನಂದು 2-3 ವರ್ಷ ನೆಟ್ಟು. ಮಳೆ ಬಂತಂದ್ರೆ ನೀರುಳ್ಳಿ ತಡೆಯಲ್ಲದು. ಅದಕ್ಕೆ 3-4 ವರ್ಷ ಬೆಳೆದ್ಬಿಟ್ಟು ಈಗ ಅದನ್ನ ನೀರುಳ್ಳಿ ಬಿಟ್ಟೇ ಬಿಟ್ಟಿದ್ದೀನಿ. ಹೊಲ ಗೇಕಾಗಿದೆ, ಗೇಕಾಗಿರೋದ್ರಿಂದ ನಾನು ಅದಕ್ಕೆ ಅದನ್ನ ಬಾಳೆಗೆ ಫಿಕ್ಸ್ ಮಾಡ್ಕೊಂಡಿರೋದು. ಒಟ್ಟಾರೆಯಾಗಿ ಬಾಳೆ ಕೃಷಿ ಲಾಭ ತಂದು ಕೊಟ್ಟೈತೆ ನಿಮಗೆ. ಸಾಕು, ಪ್ರತಿಯೊಬ್ಬ ರೈತರಿಗೂ ತಂದು ಕೊಡುತ್ತೆ. ನಷ್ಟನೂ ಇದೆ. ನಷ್ಟ ಹೆಂಗಿದೆ ಅಂತಂದ್ರೆ, ನಮ್ಗೆ ಮಳೆ ಇಕೋಪಕ್ಕಾದಾಗ ನಾ ಬೆಳೆ ಇಟ್ಟಿರ್ತೀವಿ, ಬೋರ್ಗಳ ನೀರು ಕಮ್ಮಿ ಆಗುತ್ತೆ. ಅದು ರೈತ ಒಬ್ಬನಿಗೆ ನನ್ನೊಬ್ಬನಿಗೆ ಬರೋ ನಷ್ಟ ಅಲ್ಲ, ಪ್ರತಿಯೊಬ್ಬ ರೈತನಿಗೂ ಬರೋ ನಷ್ಟ ಇದು ಬರುತ್ತೆ. ಅದನ್ನ ನಾವು ಸುಧಾರಿಸ್ಕೊಂಡು ಹೆಂಗ್ ಕೊಡೋದು ಸಾ? ನೂರಕ್ಕೆ ನೂರು ರೈತ ನಾವು ಕರೆಕ್ಟ್ ಆಗಿ ಮಾಡಿದಾಗ, ನಮ್ಮ ಕೆಪಾಸಿಟಿ ನಾವು ಮಾಡಿದಾಗ ರೈತ ಎಂದೂ ಇದಿಲ್ಲ. ತಿರುಗಾ ಮೇಲೆ ಸಾ, ನಮ್ಮ ಮಾವರು ಈ 20 ವರ್ಷ ನೀರುಳ್ಳಿ ಹಾಕಿರ ಸ, ಹೋದ ವರ್ಷ 28 ಕೆಜಿ 30 ಕೆಜಿ ಸೇಲ್ರಿ, 30 ಕೆಜಿ ಬೀಜದೊಳಗೆ 45 ಲಕ್ಷ ದುಡ್ಡು ನೋಡಿರಿ ಸ. 45 ಲಕ್ಷ ದುಡ್ಡು ನೋಡಿರಂದ್ರೆ ಸಾ, ನೀವು ಹೇಳ್ತಿದ್ರ 5,000-7,000 ರೂಪಾಯಿ ರೇಟ್ಗೆಲ್ಲ, ಬರೇ 1,700-2,000 2,000 ರೂಪಾಯಿ ರೇಟ್ಗೆ 45 ಲಕ್ಷ ನೋಡಿದ್ರು. 45 ಲಕ್ಷ ಒಬ್ಬ ಅಪ್ಸಿಯಸ್ಸು 45 ಲಕ್ಷ ಎಷ್ಟು ದಿನ ನೋಡ್ಬೋದು, ಎಷ್ಟು ದಿನ ನೋಡ್ಬೋದು? ನಮಗೆ ರೈತರಿಗೆ ಕಷ್ಟ ಇದೆ, ಕಷ್ಟ ಇದೆ ಅಂತ ಹೇಳಕ್ಕಾಗೋದಿಲ್ಲ. 45 ಲಕ್ಷ ನಮ್ಮ ಮಾವರು ನೋಡಿದಾಗ, ಈಗ ನಮ್ಗೆ ಅಟಾಸ ನಮ್ಮ ಮಾವರು ಬೆಳೆದ್ರು, ನಾವ್ ಎಷ್ಟು ಅವ್ರ ಜೊತೆಗೆ ಹೋಗೋದ್ ಬೇಡ, ಮಗ್ಳಿಗಾದ್ರೂ ಹೋಗೋಣ, ಒಂದು ಆಸಕ್ತಿ ಸಾ ಅದು. ಈಗ ಜಮೀನ್ ನಮ್ಮ ಈ ವಯಸ್ಸಿಗೆ ನಾನು ಸರ್ ಬ್ಯಾಂಕ್ಗಳಿಗೆ ನಾನು ಎಲ್ಲವರ ಬ್ಯಾಂಕ್ ನೇ ತಗೊಂಡು ಒಂದು 6 ಎಕರೆ 7 ಎಕರೆ ಜಮೀನ್ ಕೊಂಡ್ಕೊಂಡಿದ್ದೀನಿ ಸರ್. ಜಮೀನ್ ಕೊಂಡ್ಕೊಂಡು ಅವೇ ಬೆಳಿಗ್ಗೆ ಆ ಭೂಮಿಗೆ ಏನೇನ್ ನಾವು ಮಾಡ್ಬೇಕು ಅನ್ಸಿಸುತ್ತೋ ಅದನ್ ಮಾಡ್ತೀವಿ ಸರ್. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬ್ ಮಾಡ್ಕೋಬೇಕಪ್ಪ, ನಮ್ಮ ಭೂಮಿ ಫಲವತ್ತತಾಗಿರ್ಬೇಕಂದ್ರೆ ಎಲ್ಲ ಚೆನ್ನಾಗಿ ನಾವು ಕೃಷಿಯಲ್ಲಿ ಪ್ರಗತಿ ಕಾಣ್ಬೇಕಂದ್ರೆ ಅಂತ ಹೇಳ್ತಾರೆ. ನೀವೇನಾದ್ರೂ ಈ ಉಪಕಸಬ್ಗಳು, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಅಂತವೇನಾದ್ರೂ ಮಾಡಿದಿರಾ? ನಮ್ಮ ಮನೆ ಹತ್ರ ಜಾಗ ಬಹಳ ಇದೆ, ಜಾಗ ಬಹಳ ಇರೋದ್ರಿಂದ ಒಂದು ಸಣ್ಣಗೆ ನಮ್ಮ ಲೆಕ್ಕಾಚಾರಕ್ಕೆ ನಮ್ಮ ಇದಕ್ಕೆ ನಾವೊಂದು ಶೆಡ್ಗಳು ಹಾಕೊಂಡಿದ್ವಿ. ಹಸ 2-3 ಹಸುಗಳು ಸಾಕಾಣಿಕೆ ಮಾಡಿದ್ವಿ. ಅನುಕೂಲ ಇದ್ದಾಗ ನಮಗೆ ಬದುಕಿಲ್ದಾಗ 7-8-10 ಪಟ್ಲಿ ಮರಿಗಳು ತರುತ್ತೀವಿ. ಪಟ್ಲಿ ಮರಿ ಸಾಕಾಣಿಕೆ ಮಾಡ್ಕೊಂಡು ಅದನ್ನು ಇದನ್ನು ಎಲ್ಲ 2 ಕಡೆಗೂ ನೋಡ್ಕೊಂಡು ಮಾಡ್ತೀವಿ ಸರ್. ನಾವು ಹಸು ಯಾಕೆ ಸಾಕ್ಕೋಬೇಕು, ನಾವು ಎಮ್ಮೆ ಯಾಕೆ ಸಾಕ್ಕೋಬೇಕು? ನಾವು ರೈತರು ಏನ್ ಮಾಡ್ತೀವಿ, ಇಳುವರಿ ಕಮ್ಮಿ ಆಯ್ತು, ಇಳುವರಿ ಕಮ್ಮಿ ಆಯ್ತು ಅಂತೀವಿ. ಯಾಕೆ ಕಮ್ಮಿ ಆಯ್ತು? ನಾವು ಹಿಂದೆಲ್ಲ ನಮ್ಮಪ್ಪರ ನಮ್ಮ ತಾತರ ಕಾಲದಾಗೆಲ್ಲ ಜಮೀನು ಬಹಳ ಜಮೀನ್ದಾರರು. ಅವರೆಲ್ಲ 2-3 ವರ್ಷಕ್ಕೆ ಫಲವತ್ತಾದ ಗೊಬ್ಬರಗಳು ಒಡೆಯರು. ಗೊಬ್ಬರಗಳು ಒಡೆಯೋದ್ರಿಂದ ರೋಗ ಬರ್ತಿರ್ಲ, ಏನು ಬರ್ತಿರ್ಲ. ಈಗ ಹಾಕೋದು ನಾವು ಲಟ್ಟನ್ ಹೋಗ್ತೀವಿ, ಗೋರ್ಮೆಂಟ್ ಗೊಬ್ಬರ ತಂದಾಗ್ತೀವಿ ಸರ್. ನಾವು ಗೋರ್ಮೆಂಟ್ ಗೊಬ್ಬರ ಹಾಕ್ತಿರೋದು ಕರೆಕ್ಟು, ತಾತ್ಕಾಲಿಕ ಬೆಳೀತಾ ಇದೀವಿ ನಾವು ಗೋರ್ಮೆಂಟ್ ಗೊಬ್ಬರನ. ನಾವು ಹೊಸ ಸಾಗಾಣಿಕೆ ಮಾಡ್ತಿರೋದು ಯಾಕಂದ್ರೆ ಭೂಮಿಗೆ ತಾಕತ್ತಾಗಿ ಹೊಲಕ್ಕೆ ಗೊಬ್ಬರ ಬೇಕಂತೇಳಿ ಗೊಬ್ಬರ ಹಾಕ್ತಿವಿ. ಗೊಬ್ಬರ ಎಷ್ಟು ದಿನ ಇರುತ್ತದು? ಆ ಬೆಳೆ ಮಾತ್ರ ಇರುತ್ತೆ. ನಾವು 1 ಸತಿ 50,000 ರೂಪಾಯಿ ಧನಿಯನ ಗೊಬ್ಬರ ನಮ್ದು ಜೊತೆ ಸೇರಿ ಇನ್ನೊಬ್ಬರು ಸೇರಿ ಧನಿಯನ ಗೊಬ್ಬರನ ತಾಕತ್ ಮಾಡಿ 1 ಸತಿ ಹೊಲಕ್ಕೆ ಹೊಡೆದ್ವಿ ಅಂದ್ರೆ ನಾವು ಕಮ್ಮಿ 3 ವರ್ಷದಿಂದ 4 ವರ್ಷ ಬೆಳೆ ತಾಕತ್ ಕೊಡುತ್ತೆ. ತಾಕತ್ ಕೊಡೋದಲ್ಲೇ ಸಾ ಬೆಳೆ ಇರೋದ್ರಿಂದ ನಾವು DAP ಯಾವ್ಯಾವ ಗೊಬ್ಬರಗಳು ಹಾಕ್ತಿವಿ. ಭೂಮಿ ಹೊರಟಾಗ್ತಿದ್ದೇವೆ ಸಾ, ಹೊರಟಾಗಿ ಕಾರಣಕ್ಕಾಗಿ ನಮ್ಮ ಪೀಡಿಗೆನೆ ಭೂಮಿ ಬೆಳೆದಂಗೆ ಆಗುತ್ತೆ ಅನ್ನೋ ನಮಗೆ ಭಯ ಹುಟ್ಟಿದೆ. ಭಯ ಹುಟ್ಟಿರೋದ್ರಿಂದ ಈಗ ಬಂದಿರೋದ್ರಿಂದ ಕಳೆನಾಶಕ ರವಂಡಪ್ ಸಹ ಭೂಮಿಗೆ ಹೊಡಿತೀವಿ. ಇನ್ನೊಂದು ವರ್ಷ ನೆಕ್ಸ್ಟ್ ಹೊಲ್ದಾಗ ಕಾಲಕ್ಕೆ ಬರಲ್ಲ, ಹೊಲ ನಮ್ಗೆ ಹುಲ್ಲೋಗುತ್ತದು. ನಾವು ಈ ತಾತ್ಕಾಲಿಕ ನೋಡ್ತಿದ್ವಿ, ನಮ್ಮ ಮಕ್ಳ ಕಾಲಕ್ಕೆ ರವಂಡಪ್ ಇವೆಲ್ಲ ಬದುಕು ಅದಕ್ಕೂ ಇದಕ್ಕೂ ಎಲ್ಲ ಹೊಡಿತಿದ್ವಿ, ಹೊಲಗಳು ಹೊಡಿತೀವಿ, ಗೇಕಾಗೈತೆ ಅಂತ ಹೊಲ್ಗೊಡಿದ್ವಿ. ಏನೇ ನಾವು ಧನಿನ ಗೊಬ್ಬರ ಏನೇ ಹಾಕಿದ್ರು ಸಾ ನಮ್ಮ ಸ್ನೇಹಿತರುಗಳೆಲ್ಲ ಹಾಕಿ ಹೊಡೆದಿದ್ದಾರೆ ನೋಡಿದರೆ ಅವರ ಹೊಲಗಳು ನೋಡಿಬಿಟ್ರೆ ಬೆಳ್ಳಿ ವೈಟ್ ಆಗಿದ್ದಾವೆ ಸಾ. ಏನು ಕಾರಣಕ್ಕಾಗಿದ್ದಾವೆ ಅಂದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತಿರೋದು ನಾವು ಸಾಮಾನ್ಯ ನಮ್ಮ ನನ್ನ ಅನಿಸಿಕೆ ಪ್ರಕಾರ ನಾವೇನು ಯಾರನ್ನೂ ಸಾರ್ ಕರ್ಕೊಂಬಂದಿಲ್ಲ, ಏನು ಕರ್ಕೊಂಬಂದಿಲ್ಲ. ಔಷಧ ನಾವು ಜಾಸ್ತಿ ಬಳಸ್ತಾ ಇದೀವಿ. ಔಷಧ ಜಾಸ್ತಿ ಬಳಸೋದ್ರಿಂದ ನಮ್ಗೆ ಹೊಲ ಈ ತರ ಆಗ್ತದೆ. ಮೊದಲು ನಾವು ಎಲ್ಲ ಎತ್ತಿನ ಬೇಸಾಯ, ಕೂರಿಗೆ ಕುಂಟೆ ಎತ್ತಿನ ಬೇಸಾಯದಲ್ಲಿ ಹೊಡಿತಿದ್ವಿ. ಎತ್ತು ತುಳಿದ್ರೆ ಅಷ್ಟಾಗ್ತಿರಲಿಲ್ಲ, ಟ್ಯಾಕ್ಟ್ರಿ ಬೇರೆ ಹೊಡಿತಿದ್ವಿ. ಟ್ಯಾಕ್ಟ್ರಿ ಹೊಡಿಲಿಲ್ಲ ಅಂದ್ರೆ ನಿರ್ವಿಲಾಸ ನಾವು ಬಹಳ. 20 ಎಕರೆ ನಮ್ಮ ಟ್ಯಾಕ್ಟ್ರಿ ಹೊಡಿದ್ರಿಂದ ಏನು ಇದಾಗ್ತಿರಲಿಲ್ಲ. ಹೊಡಿಲೇಬೇಕು ನಾವು, ಮಾಡಲೇಬೇಕು. ನೆಲ ನಾವು ರಫ್ ಮಾಡ್ತಾ ಇದೀವಿ ಅಂತ ನಮ್ಮ ಮನಸ್ಸ. ಇದ್ರೆ ತಿಪ್ಪೇಸ್ವಾಮಿ ನಿಮ್ಗೆ ಎಷ್ಟೇ ಮಕ್ಕಳು ಸಾ? ನಮ್ಮ ಮಕ್ಕಳು ಇಬ್ರು ಸಾ. ಅವ್ರು ಏನಾದ್ರೂ ಈ ಕೃಷಿ ಬದುಕು ಮಾಡ್ತಾರ? ಇಲ್ಲ ಸಾಬ್, ಒಬ್ಬ ಮಗಳು ಇಂಜಿನಿಯರ್ ಓದ್ತಿದ್ದಾಳೆ, 2 ವರ್ಷ ಮುಗಿದಿದೆ. ಇನ್ನೊಬ್ಬ ಮಗ ದೂರದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ ಸರ್. ಹಾಗಿದ್ರೆ ಈ ಕೃಷಿ ಬದುಕಲ್ಲ ನೀವು ಒಬ್ಬರೇ ನೋಡ್ಕೊಳೋದು? ಹ್ಞೂ ಸರ್, ನಾವು ಒಬ್ಬರೇ ನೋಡ್ಕೊಳೋದು. ಲೇಬರ್ಗಳು ಇಟ್ಕೊಂಡಿದ್ದೀವಿ, ಒಬ್ಬರಿಬ್ರನ್ನ ಲೇಬರ್ಗಳು ಬರ್ತಾರೆ. ನಮ್ಮ ಮಗನು ಎಲ್ಲನ ರಜಾಪಜಿದ್ದಾಗ ಬಂದು ಮಗನು ಬಹಳ ಸಹಕಾರ ಕೊಡ್ತಿದ್ದಾನೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಮಗೆ? ಸರ್ ನಮಗೆ ಸಂತೋಷ ತಂದು ಕೊಟ್ಟಿದ್ದೀವಿ ಸರ್. ನಾವು ಸಹ 96 ಚಳ್ಳಕೆರೆ ಹೋಯ್ದು, 96 ಚಳ್ಳಕೆರೆ ಹೋಯ್ದು 2009 ನಾವು ಚಳ್ಳಕೆರೆಯಲ್ಲೇ ಇದ್ವಿ. ಅದು ಸಹ ಜೀವನ ನಡೆಸುತ್ತೆ. ಏನಾದ್ರೂ ನಮ್ಮ ಮಕ್ಕಳು ಇದು ಎಜುಕೇಶನ್ ಇನ್ನೊಂದು ಏನಾದ್ರೂ ಸಕ್ಷಮ ಮಾಡಿದಾಗ, ಬೇರೆ ಯಾರನ್ನು ಅಪ್ಸಸ್ ಮಕ್ಕಳು ಓದ್ತಾರೆ ಮಾಡ್ತಾದ್ರೆ ಅವರು ಮಕ್ಕಳು ಎಲ್ಲೇ ಸೇರಿಸ್ತಾರೆ ಅಂದಾಗ ನಮಗೊಂದು ಸ್ವಲ್ಪ ನೋವಾಗೋದು. ನೋವಾದಾಗ ನಾವೇ ಹೆಂಗ್ ಮಾಡೋದು? ಜಮೀನ್ ಬದುಕು ಮಾಡಿದಾಗ ಏನಾದ್ರು ಸಾಧನೆ ಮಾಡಿದಾಗ 5-10 ಲಕ್ಷ ಬೆಳೆದಾಗ ನಾವು ಒಬ್ಬರು ಮಕ್ಕಳು ಕಳಿಸ ಸ. ಆದ್ರೂ ನಾವು ಮೇಂಟೈನ್ ಮಾಡ್ಕೊಂಡ್ರಿ ಕೃಷಿ ಬದುಕಿನಿಂದ ಸಹಕಾರದಿಂದನ. ತಿರ್ಗಾ ನಮ್ಗೆ ಬ್ಯಾಂಕ್ಗಳಿಗೆ ಯಾವಾರಿದೆ ಸರ್? ಎಲ್ಲಾ ಸಾರುಗಳು ಪರಿಚಯ ಇದಾರೆ, ಎಲ್ಲ ಇದ್ದಾರೆ. ಬ್ಯಾಂಕ್ಗಳು ನಮಗೆ ಸಾಥ್ ಕೊಡ್ತವೆ, ಕಮ್ಮಿ ಬಡ್ಡಿದ ತಾಂಬರ್ತೀವಿ, ಕಾಂಬಂದು ಅದನ್ನು ಮಕ್ಕಳು ಚೆನ್ನಾಗಿ ಎಜುಕೇಶನ್ ಮಾಡ್ಕೊಂಡು ನಾವು ಭೂಮಿನ ತಕ್ಕತ್ ಮಾಡ್ಕೊಂಡಿದ್ದೀವಿ, ಮಕ್ಕಳು ಚೆನ್ನಾಗಿ ಓದಿಸ್ ಸರ್. ಯಾವಾಗಾದ್ರೂ ಈ ತುಂಬಾ ಕೂಲಿ ಕಾರ್ಮಿಕರು ಸಿಗದಂತ ಸಂದರ್ಭದಲ್ಲಿ ಬೆಳೆ ಲಾಸ್ ಆದಾಗ ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತಪ್ಪ, ಈ ಕೃಷಿ ಬದುಕು ತುಂಬಾ ಕಷ್ಟ ಆಯ್ತು, ಕೃಷಿ ಬದುಕು ಬೇಡ ಅನ್ಸಿದ್ದೆ ಯಾವತ್ತಾದ್ರೂ ಉಂಟ ಸರ್? ನಮ್ಗೆ ಎಂದೂ ಅನ್ಸಿಲ್ಲ. ಯಾಕನ್ಸಿಲ್ಲ ಅಂತಂದ್ರೆ ನಾ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂ ಸೈಕಲ್ ಅಲ್ಲಿ ಸೈಕಲ್ ಅಲ್ಲಿ ಈಗ ಮಕ್ಳು ಯಾರು ತುಳಿಯಾರಿದ್ರೆ ಸಾ, ಎಲ್ಲ ಬೈಕ್ಗಳು ಕೇಳ್ತಾರೆ, ಕಾರ್ ಕೇಳ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸೈಕಲ್ ಎಲ್ಲ ತುಳಿದು, ತಿರು ಸಾಯಂಕಾಲ 4 ಗಂಟೆಯಿಂದ 2 ಗಂಟೆವರೆಗೂ, ಸಾಯಂಕಾಲ 1-2 ಗಂಟೆ ಮ್ಯಾಕ್ಸಿಮಮ್ 7-8 ಗಂಟೆ ಸೈಕಲ್ ತುಳಿತಿದ್ವಿ. ತುಳಿದ್ರು ನಮಗೆ ದುಡಿಮೆ ಬರೋದು, 500-600 ರೂಪಾಯಿ ದುಡಿತಿದ್ವಿ. ದುಡಿಮೆ ಬಂದ್ರು ನಮಗೆ ಬೇಜಾರು ಅಂತ ಅನಿಸಿಲ್ಲ, ಏನಿಲ್ಲ. ಆದರೆ ಈ ರೈತರಿಗೆ ನಾವು 2-3 ವರ್ಷ ಬೆಳೆ ಹಾಕಿದ್ದು ಕೈ ಸಿಗ್ಲಿಲ್ಲಲ್ಲ, ನಾವು ರೈತರುಗಳು ಎಂದು ಮುಂದೆ ಬರೋದು, ಅದು ಸ್ವಲ್ಪ ನನಗೂ ಬೇಜಾರಿದೆ. ಇನ್ನ ಬೆಳಿಬೇಕು ಮನುಷ್ಯ, ನಮಗೆ ರೈತರು ನಾವು ಇನ್ನ ಬೆಳಿಬೇಕು ಅಂಬ ನಮ್ಗೆ ಆಸಕ್ತಿ ಇದೆ. ನಮಗೆ ಬೇಜಾರಂತ ರೈತರ ಹುದ್ದೆಯಲ್ಲಿ ನಮಗೆ ಬೇಜಾರಂತ ಅನ್ಸಿಲ್ಲ ಸರ್. ಈಗ ನೀವು ಇಷ್ಟು ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರೆ, ಈಗ ನೋಡಿದ್ರೆಲ್ಲ ಇದು ತುಂಬಾ ಕೃಷಿ ಏನಂತ ಲಾಭದಾಯಕ ಅಲ್ಲ, ಕೃಷಿಯಿಂದ ನಾವು ಉದ್ದಾರ ಆಗಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಫ್ಯಾಕ್ಟ್ರಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಾ? ಬೆಂಗಳೂರು ಹೋಗಿದ್ದು ಆಯ್ತು, ಇವಾಗ ರೈತರುಗಳೆಲ್ಲ ತಿರುಗಿ ವಾಪಸ್ ಕೊರೋನಾ ಕಾರಣದಿಂದ ವಾಪಸ್ ಬಂದಿದ್ದು ಆಯ್ತು, ಈಗ ಅವ್ರು ಕೃಷಿ ಬದುಕು ಮಾಡ್ತಾರೆ. ಅದರಲ್ಲಿ 1,000 ಬೆಂಗಳೂರು ಇದ್ದ ವಾಪಸ್ ಬಂದಿರೋ 5 ಲಕ್ಷ ಜನ ಇದಾರೆ. 5 ಲಕ್ಷ ಜನದಲ್ಲಿ ಕಂಪಲ್ಸರಿ 4 ಲಕ್ಷ ಜನ ಅಂತಾನು ಮಾಡ್ತಿದ್ದಾರೆ ಆರಂಭನ. ಅವ್ರಿಗೆ 100% ಅವ್ರಿಗೆ ಕೃಷಿ ಅನ್ನಿಸಿದಾಗ ಬೆಂಗಳೂರು ಕಡೆಗೆ 0.5% ಹೋಗದಂಗೆ ಆಗ್ತಾರೆ ಸರ್. ಕೃಷಿ ಬದುಕು ಅವ್ರವ್ರಿಗೆ ಹಿಡಿಸಿದಾಗ, ಅವ್ರವ್ರಿಗೆ ಸದ್ಯತೆ ಆದಾಗ ನಾವೇನ್ ಮಾಡ್ಬೇಕು ಅಂತೇಳಿ ಪ್ರತಿ ಒಬ್ಬ ಮನುಷ್ಯನಿಗೂ ಬರುತ್ತೆ. ಅವರು ಬೆಂಗಳೂರು ಜೀವನನೇ ಸಾಕು, ನಾವು ಸಿಂಪಲ್ ಆಗಿ 1,000 ಸಂಬಳ ನಾವು ಜೀವನ ಮಾಡ್ಬಿಡೋಣ ಅಂತ ಹೋಗಿದ್ದಾರೆ. ನಮ್ಮ ಮುಂದೆ ಆ ಫ್ಯಾಕ್ಟರಿ ಆಗ್ಲಿ ಎಷ್ಟೇ ಆಗ್ಲಿ ಏನೇ ಆಗ್ಲಿ ನಮ್ಮ ಅಮೌಂಟ್ ಕೊಡಕ್ ಆಗಲ್ಲ ರೈತರ ಅಮೌಂಟು. ಯಾವುದೇ ಒಂದ್ ಬೆಳೆ ಆಗ್ಲಿ ಸರ್, ಟಮಟೆ ಈಗ ಹಾಕಿದ್ದಾರೆ ನಮ್ಮ ರೈತರುಗಳು, ನಮ್ಮ ಸ್ನೇಹಿತರು ಅವರೆಲ್ಲ. ಟಮಟೆ 10 ಕೆಜಿ 12 ಕೆಜಿ 15 ಕೆಜಿ ಬಾಕ್ಸ್ ಬರ್ತದೆ ಸರ್. 15 ಕೆಜಿ ಬಾಕ್ಸ್ ಇದ್ದ 400-500 ರೂಪಾಯಿ ರೇಟ್ ಇದೆ ಸರ್. ಸರಿಯಾಗಿ 1 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. ನಾವು 5-6 ಲಕ್ಷ ಬೆಳೀತಿದ್ದಾರೆ ನಮ್ಮ ರೈತರು ಈ ವರ್ಷದಲ್ಲಿ. ಕೊರೋನಾ ಕಾರಣ ಬಂದದಿಂದ ನಮ್ಮ ರೈತರುಗಳು ಈ ಸತಿ ಟಮಟೆ ಹಣ್ಣು 10 ರೂಪಾಯಿ 20 ರೂಪಾಯಿ ಬಾಕ್ಸ್ ಆಗಿರೋದನ್ನ ಹಾಕಿಲ್ಲ. ಈಗಿರೋ ರೈತರುಗಳಿಗೆ ಟಮಟೆ ಬೆಳೆನು ಅಂತ ಇಳುವರಿ ಇದೆ, ಯಾವ ಬೆಳೆ ಇಲ್ಲ. ನಾವೇನ್ ಮಾಡ್ತೀವಿ, ಒಂದು ಟಮಟೆ ರೇಟ್ ಆದ್ರೆ ಇವತ್ತು ಸಿಕ್ಕಾಬಟ್ಟೆ ಒಂದು 1 ಲಕ್ಷ ಜನ ಹಾಕರು ನಮ್ಮ ತಾಲೂಕಲ್ಲಿ 25 ಲಕ್ಷ ಜನ ಆಗ್ತೀವಿ. ಎಲ್ಲಿ ಕೊಳ್ಳೋದು, ಎಲ್ಲಿ ಕಳ್ಸೋದು? ಪ್ರತಿಯೊಬ್ಬರು ರೈತರಾದಾಗ ಬೇರೆ ಬೆಳೆ ಕಡೆ ನಾವು ಓದಂಗಲ್ಲನ, ಇದು ಬರುತ್ತೆ. ಪ್ರತಿಯೊಂದು ಬೆಳೆಗೆ ಬರಬೇಕು, ನಾವು ಮಾಡಿದ್ದೇ ಮಾಡಬಾರ್ದು, ಬೇರೆ ಕಾರಣದಿಂದ ಬೇರೆ ಬೆಳೆ ಬರಬೇಕು. ಒಟ್ಟಾರೆಯಾಗಿ ಕೃಷಿಯಲ್ಲಿ ತೊಡಕೊಂಡ್ರೆ ಯಾರೇ ಆಗ್ಲಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಿದಾಗ ಕೃಷಿಯಲ್ಲಿನೂ ಕೂಡ ಪ್ರಗತಿ ಕಾಣಬಹುದು ಅಂತ ಹೇಳ್ತೀರಾ? ಒಂದ್ಸ ಕೃಷಿಯಲ್ಲಿನು ನಾವು ಅಭಿವೃದ್ಧಿ ಹೊಂದಬಹುದು. ಈಗ ಬೇರೆ ತಗೋಗಿ ಯಾರು ತಗೋಗಿ ಬಗ್ಗಿ ಮಾಡೋದಕ್ಕಿಂತ ನಮ್ಮ ಕೃಷಿ ಒಂದು ಬಗ್ಗಿ ನಾವು ತಲೆ ಬಗ್ಸಿ ಮಾಡಿದಾಗ, ಬೆವರು ತುರಿಸಿದಾಗ, ಒಂದಲ್ಲಿ ಒಂದಿನ ದೇವರು ಭಗವಂತ ಕೊಟ್ಟಾಗ ನಾವು ಅಭಿವೃದ್ಧಿ ಹೊಂತೀವಿ. ಯಾರ ಹತ್ರ ಕೊಟ್ರೆ ಅವ್ನು ಎಷ್ಟು ಕೊಡಬಾರರು? ಒಬ್ಬರು ಸಂಬಳನ 5-10,000-15,000 ಕೊಡಬಹುದು. ಅವತ್ತಿನ ಅವತ್ತಿಗೆ ಮುಗಿತು ಹೊರತು ಇವತ್ತು ಒಂದು ಟೌನ್ ನಲ್ಲಿ ಮನೆ ಬಾಡಿಗೆ ಇರ್ಬೇಕಂದ್ರೆ ಬೆಂಗಳೂರು ಅದ್ರಲ್ಲೆಲ್ಲ ಕರೆಂಟ್ ಬಿಲ್ಲು ನೀರ್ ಬಿಲ್ಲು ಅದಿದ ಅಂತೇಳಿ ಅವ್ರು 15,000 ಕೊಟ್ಟರೆ 8-1,000 ಹೋಗಿರುತ್ತ. ಇನ್ನು 2,000-3,000 ಮಕ್ಕಳು ಏನ್ ಓದಿಸ್ತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಹೆಂಗನ್ಸುತ್ತೆ? ಅವ್ರೇನಂದ್ರೆ ಏಂತಿ ಮಕ್ಕಳು ಅಳಿಯ ಎಲ್ಲ ಫ್ಯಾಮಿಲಿ 4-5 ಜನ ಹೋಗೋದಿಂದ ಬೆಂಗಳೂರು ಜೀವನ ಅನ್ಸುತ್ತೆ. ನಮ್ಮ ರೈತರಿಗೆ ಅವ್ರು ಹೋಲಿಸೋದೆ ಅದು ಅವ್ರನ್ನ ಆಗೋದೇ ಇಲ್ಲ. ಅವರು ತಿಪ್ಪಸ್ವಾಮಿ ಅವ್ರೆ, ಈ ಕೃಷಿ ಬದುಕಲ್ಲಿ ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ದು ಚಳ್ಳಕೆರೆ ತಾಲೂಕು. ಚಳ್ಳಕೆರೆಯಿಂದ 15-18 ಕಿಲೋಮೀಟರ್ ಆಗುತ್ತೆ. ಹಂಗೂ ಯಾರಾದ್ರೂ ಕೃಷಿ ಬದುಕಿನಲ್ಲಿ ಆಸಕ್ತಿ ಇದ್ದಾರು, ನಮ್ಮ ಹತ್ರ ಯಾರನ್ನ ಮಾತಾಡಬೇಕನ್ನೋರು ಊರಿಗೆ ಬರಬಹುದು. ಕಾರಣ ಆದ್ದರಿಂದ ಅವ್ರಿಗೆ ಬರೋದ್ರಿಂದ ತೊಂದರೆ ಇರೋದ್ರಿಂದ ಫೋನ್ ಕಾಂಟ್ಯಾಕ್ಟ್ ಆದ್ರೂ ಮಾಡಿ ಫೋನ್ ಅಲ್ಲಿ ಆದ್ರೂ ಮಾತಾಡ್ಬೋದು ಸರ್. ಹಾಗಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. 9964-92-90-44 ಸರ್. ಇನ್ನೊಂದು ನಂಬರ್ ಇದೆ ಸರ್, 9482-76-3884 ಸರ್. ಇದು ಅಡವಿ ಚಿಕ್ಕನಹಳ್ಳಿಯ ಪ್ರಗತಿಪರ ಕೃಷಿಕರಾದ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 9964-92-90-44. ಇನ್ನೊಂದು ಫೋನ್ ಸಂಖ್ಯೆ 9482-72-76-384. ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ನೀವು ಬಾಳೆ ಕೃಷಿಯಲ್ಲಿನ ಅನುಭವನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ಬಾಳೆ ಕೃಷಿ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಅಡವಿ ಚಿಕ್ಕೇನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ ನಾ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೇ. फसल की कटाई करने के बाद छोटे-छोटे ढेरों में इकट्ठा करें। कृषि के औजारों की समय-समय पर सफाई करें। एक दूसरे के साथ औजारों की अदला-बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुवाई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुवाई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ರೈತರಿಗೆ ಸಲಹೆ. ಎಲ್ಲಾ ರೈತ ಬಂಧುಗಳಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುರಳಿ ಆರ್, ಸಹಾಯಕ ಪ್ರಾಧ್ಯಾಪಕ ಸಸ್ಯರೋಗಶಾಸ್ತ್ರ, ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಕತ್ತಲಗೆರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಂದು ನಿಮಗೆ ಅಡಿಕೆಯಲ್ಲಿ ಅರಳು ಉದುರುವ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಅಡಿಕೆಯಲ್ಲಿ ಅರಳು ಉದುರುವುದು ಸುಮಾರು ಕಾರಣದಿಂದ ಆಗುತ್ತೆ. ಸೊ ಒಂದೊಂದೇ ಕಾರಣ ಹೇಳ್ತಾ ಹೋಗ್ತೇನೆ. ಮೊದಲನೇ ಕಾರಣ, ಈ ಅಡಿಕೆ ಒಂದು ಪರಕೀಯ ಪರಗಸ್ಪರ್ಶ ಆಗ್ತಕ್ಕಂಥ ಒಂದು ಬೆಳೆ. ಸೊ ಯಾವ ತೋಟದಲ್ಲಿ ಈ ಪರಗಸ್ಪರ್ಶ ಮಾಡ್ತಕ್ಕಂಥ ದುಂಬಿಗಳ ಅಥವಾ ಕೀಟಗಳ ಕೊರತೆ ಇದ್ದಾಗ ಅಲ್ಲಿ ಸಣ್ಣ ಹೂಗಳು ಉದುರುತ್ತೆ. ಅಂದರೆ ಇವು ಅರುಳುಗಳಲ್ಲ ಅಥವಾ ಕಾಯಿಗಳಲ್ಲ, ಪರಗಸ್ಪರ್ಶ ಆಗದಿರತಕ್ಕಂಥ ಹೂಗಳು ಉದುರುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಜೇನುಹುಳುಗಳ ಕೊರತೆ ಇದ್ದಾಗ, ಪರಗಸ್ಪರ್ಶ ಮಾಡ್ತಕ್ಕಂಥ ದುಂಬಿಗಳು ಅಥವಾ ಕೀಟಗಳ ಕೊರತೆ ಇದ್ದಾಗ ಆಗ್ತಕ್ಕಂಥದ್ದು. ಇದನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತಂದರೆ, ಜೇನು ಕೃಷಿ ಮಾಡೋದ್ರಿಂದ ಜೇನುಹುಳುಗಳನ್ನ ಸಾಕೋದ್ರಿಂದ ಜೇನುಹುಳುಗಳು ಬಂದು ಅಲ್ಲಿ ಹೂಗಳಿಗೆ ಪರಗಸ್ಪರ್ಶ ಮಾಡೋದ್ರಿಂದ ಹೂಗಳು ಕಾಯಿಗಳಾಗ್ತವೆ. ಸೊ ಈ ತರ ಮಾಡೋದ್ರಿಂದ ಈ ಅಡಿಕೆಯಲ್ಲಿ ಈ ಪರಗಸ್ಪರ್ಶ ಆಗದಿರತಕ್ಕಂಥ ಹೂಗಳು ಉದುರೋದನ್ನ ನಾವು ನಿರ್ವಹಣೆ ಮಾಡಬಹುದು. ಮತ್ತೆ ಇನ್ನೊಂದು ಕ್ರಮ ಏನು ಅಂತಂದ್ರೆ, ಹೂವಿನ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯೋದ್ರಿಂದ ನಮಗೆಲ್ಲ ಗೊತ್ತೇ ಇದೆ, ಎಲ್ಲಿ ಹೂವಿನ ಬೆಳೆಗಳು ಜಾಸ್ತಿ ಇರುತ್ತೆ ಅಂತ ಕಡೆ ಈ ಪರಗಸ್ಪರ್ಶ ಮಾಡ್ತಕ್ಕಂಥ ದುಂಬೆಗಳು ಆಕರ್ಷಣೆ ಆಗಿ ಬರ್ತವೆ. ಈ ಒಂದು ವಿಧಾನವನ್ನು ಅನುಸಾರ ಮಾಡೋದ್ರಿಂದ ಈ ಅಡಿಕೆಯಲ್ಲಿ ಹೂ ಉದುರೋದನ್ನ ನಿಯಂತ್ರಣ ಮಾಡಬಹುದು. ಇನ್ನು ಎರಡನೇ ಕಾರಣ ಏನು ಅಂತಂದ್ರೆ, ಅಡಿಕೆಯಲ್ಲಿ ಸಣ್ಣ ಸಣ್ಣ ಹರಳುಗಳು ಉದುರೋದು. ಇದು ಯಾವ ಒಂದು ಸೀಸನ್ ಅಲ್ಲಿ ಆಗುತ್ತೆ ಅಥವಾ ಯಾವ ಒಂದು ಹವಾಮಾನದಲ್ಲಿ ಆಗುತ್ತೆ ಅಂದ್ರೆ, ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಆಗುತ್ತೆ. ಸೊ ಏನು ಕಾರಣ ಅಂತಂದ್ರೆ, ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಅರಳುಗಳು ಉದುರುತ್ತೆ. ಸೊ ಯಾವಾಗ ಅಂತಂದ್ರೆ, ತೋಟವನ್ನ ತುಂಬಾ ದಿನ ನೀರಿಲ್ಲದೆ ಒಣಗಿಸಿಬಿಟ್ಟು ಏಕಾಏಕಿ ಸಡನ್ ಆಗಿ ನೀರನ್ನ ಕೊಟ್ಟಾಗ ಅಥವಾ ಒಂದೇ ಸಮನಾಗಿ ನೀರನ್ನ ಕೊಟ್ಟಾಗ ಒಂಥರ ಕರೆಂಟ್ ಶಾಕ್ ಹೊಡೆದಾಗಿ ಅಥವಾ ವಿದ್ಯುತ್ ಶಾಕ್ ಹೊಡೆದಂಗಾಗಿ ಸಣ್ಣ ಸಣ್ಣ ಅರಳುಗಳು ಉದುರುತ್ತೆ. ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಬೇಸಿಗೆ ಕಾಲದಲ್ಲಿ ಮಾತ್ರ. ಇದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತಂದ್ರೆ, ಮಣ್ಣಿನ ಅನುಗುಣಕ್ಕೆ ಅಥವಾ ಮಣ್ಣಿನ ಗುಣಲಕ್ಷಣಕ್ಕೆ ಅನುಗುಣವಾಗಿ ಸರಿಯಾದ ಸಮಯದಲ್ಲಿ ನೀರನ್ನ ಕೊಟ್ಟಾಗ, ಉದಾಹರಣೆಗೆ ಕೆಂಪು ಮಣ್ಣು ಆದ್ರೆ 8-10 ದಿನಕ್ಕೆ ನಾವು ನೀರನ್ನ ಕೊಡ್ತೀವಿ. ಅದೇ ತರ ಕಪ್ಪು ಮಣ್ಣು ಆದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಹೆಚ್ಚಾಗಿರುತ್ತೆ. ಅದಕ್ಕೆ 15-20 ದಿನಗಳ ಅಂತರದಲ್ಲಿ ಮಣ್ಣಿನ ಗುಣಲಕ್ಷಣಗಳಿಗೆ ಆಧಾರವಾಗಿ ನೀರನ್ನ ಕೊಡಬೇಕು. ಈ ತರ ಸಮರ್ಪಕವಾಗಿ ನೀರನ್ನ ನಿರ್ವಹಣೆ ಮಾಡಿದಾಗ ಅಡಿಕೆಯಲ್ಲಿ ಸಣ್ಣ ಸಣ್ಣ ಅರಳುಗಳು ಉದುರದನ್ನ ನಾವು ನಿಯಂತ್ರಣ ಮಾಡಬಹುದು. ಇನ್ನು ಮೂರನೇದೇನು ಅಂತಂದ್ರೆ, ಈ ಕೊಳೆ ರೋಗ ಬಂದು ಕಾಯಿಗಳು ಉದುರುತ್ತೆ. ಇದನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದು. ಹೇಗೆ ಅಂತಂದ್ರೆ, ಈ ಕೊಳೆ ರೋಗ ಬಂದಂತ ಕಾಯಿಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಬೆಳೆದಿರುತ್ತೆ. ಅದನ್ನ ನಾವು ಸುಲಭವಾಗಿ ಗುರುತಿಡಬಹುದು. ಇದು ಯಾವ ಒಂದು ಹವಾಮಾನದಲ್ಲಿ ಬರುತ್ತೆ ಅಂದ್ರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ. ಅದರಲ್ಲೂ ಈ ಒಂದು ಏನು ಕರಾವಳಿ ಪ್ರದೇಶ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ, ಸೊ ಅಂತ ಒಂದು ಪ್ರದೇಶದಲ್ಲಿ ಈ ಒಂದು ಕೊಳೆ ರೋಗವನ್ನು ನಾವು ನೋಡಬಹುದು. ಆಮೇಲೆ ಇದನ್ನ ಸುಲಭವಾಗಿ ಕೂಡ ನಾವು ಕಂಡುಹಿಡಿಬಹುದು. ಇದನ್ನ ಹೇಗೆ ಹತೋಟಿ ಮಾಡೋದು ಅಂತಂದ್ರೆ, ಈ ಬೋರ್ಡೋ ದ್ರಾವಣ ಅಂತ ಒಂದು ಶಿಲೀಂಧ್ರನಾಶಕ ಬರುತ್ತೆ. ಅದನ್ನ ಪ್ರತಿ ಲೀಟರ್ ನೀರಿಗೆ 1% ನಾವು ಸೊಲ್ಯೂಷನ್ ತಯಾರು ಮಾಡ್ಕೊಂಡು ಅಥವಾ ದ್ರಾವಣವನ್ನ ಮಾಡ್ಕೊಂಡು ರೋಗಸ್ಥ ಗೊಂಚಲುಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೊಳೆ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9844-3605-46 ಸಂಪರ್ಕಿಸಿ ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ.